ಈ ಕಾರ್ಯಕ್ರಮದ ಪ್ರಾಯೋಜಕರು ಭಾರತ ಸರ್ಕಾರದ ಕೃಷಿ ಹಾಗೂ ರೈತರ ಕಲ್ಯಾಣ ಮಂತ್ರಾಲಯ. ನಮ್ಮೆಲ್ಲ ಆತ್ಮೀಯ ರೈತ ಬಾಂಧವರಿಗೆಲ್ಲ ಶರಣು ಶರಣಾರ್ಥಿಗಳು. ಇಂದಿನ ಕಿಸಾನ್ ವಾಣಿ ಕೃಷಿರಂಗ ರೈತರಿಗಾಗಿ ಕಾರ್ಯಕ್ರಮದಲ್ಲಿ ಶೇಂಗಾ ಬೆಳೆಯಲ್ಲಿ ಸಸ್ಯ ಸಂರಕ್ಷಣೆ ಕುರಿತು ಹಿರಿಯೂರು ತಾಲೂಕು ಬಬ್ಬೂರು ಫಾರಂ ವಲಯ ಕೃಷಿ ಮತ್ತು ತೋಟಗಾರಿಕೆ ಸಂಶೋಧನಾ ಕೇಂದ್ರದ ಕೀಟಶಾಸ್ತ್ರಜ್ಞರಾದ ಡಾಕ್ಟರ್ ವಿಜಯ್ ಎಸ್ ಧಾನರೆಡ್ಡಿ ಅವರೊಂದಿಗೆ ಸಂದರ್ಶನ ಕೇಳುತ್ತೀರಿ. ಅನಂತರ ಜನಪದ ಗೀತೆಯನ್ನು ಸಹ ತಾವು ಕೇಳುತ್ತೀರಿ. सूखा हो या बेमौसम की बरखा हो, कीड़ा लगे खेत में या दुविधा हो, बहुत ही कम प्रीमियम पे पूरी हो भरपाई, फसल बीमित रहे कटाई के बाद भी भाई। हाँ, ऋणी या अऋणी अब हर किसान लाभ उठाए, एक मौसम कदर है सब किसान बीमा कराए, प्रधानमंत्री फसल बीमा योजना से हर किसान मुस्काए। कृषि और किसान कल्याण मंत्रालय द्वारा किसान हित में जारी ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ. ಸಿಗುವುದು ಪೆನ್ಷನ್ ನ ಆಸರಿಯು, ಆಗದು ನಿರಾಸರೆ, ಇನ್ನು ಸಿಗುವುದು ಸಂತಸದ ಕ್ಷಣವು, ಕಳೆಯುವುದು ಸುಖದಿಂದ ವೃದ್ಧಾಪ್ಯ, ರಕ್ಷಿತ ಆಗುವ ಅನ್ನದಾತ, ಸುರಕ್ಷಿತ ಆಗುವ ಅನ್ನದಾತ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆಯಿಂದ ಲಘು ಮತ್ತು ಸಣ್ಣ ಹಿಡುವಳಿದಾರ ರೈತರ ಭವಿಷ್ಯವಾಗುತ್ತೆ ಸುರಕ್ಷಿತ. 60 ವರ್ಷ ವಯಸ್ಸಾದ ನಂತರ 3,000 ರೂಪಾಯಿಗಳ ಮಾಸಿಕ ಪೆನ್ಷನ್ ಖಚಿತ. 55-200 ರೂಪಾಯಿಗಳ ಮಾಸಿಕ ಶುಲ್ಕ ನೀಡಿ 18-40 ವರ್ಷ ತನಕ ರೈತರು ಪ್ರವೇಶಿಸಬಹುದು. ಈ ಅಂಶದಾನ ಯೋಜನೆಯಲ್ಲಿ ಸರ್ಕಾರ ನೀಡುತ್ತದೆ ಸಮಪಾಲು ಕೊಡುಗೆ. ಎಲ್ಲ ರೈತ ಬಾಂಧವರು ಈ ಸೇವೆಯ ಪ್ರಯೋಜನಕ್ಕಾಗಿ ಜನಸೇವಾ ಕೇಂದ್ರಕ್ಕೆ ಹೋಗಿ ಉಚಿತವಾಗಿ ತಮ್ಮ ಹೆಸರನ್ನು ನೋಂದಾಯಿಸಿಕೊಳ್ಳಿ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಅನ್ನದಾತರ ಪರಿಶ್ರಮಕ್ಕಾಗಿ ಈಗ ಪೆನ್ಷನ್ ನಿಂದ ಅವರ ಮನೆ ಸುರಕ್ಷಿತ. ಕೃಷಿ ಮತ್ತು ರೈತ ಕಲ್ಯಾಣ ಖಾತೆ ಭಾರತ ಸರ್ಕಾರದ ವತಿಯಿಂದ ಜನಹಿತಕ್ಕಾಗಿ ಜಾರಿ. ಈಗ ಕೇಳಿ ಶೇಂಗಾ ಬೆಳೆಯಲ್ಲಿ ಸಸ್ಯ ಸಂರಕ್ಷಣೆ ಕುರಿತು ಹಿರಿಯೂರು ತಾಲೂಕು ಬಬ್ಬೂರು ಫಾರಂ ವಲಯ ಕೃಷಿ ಮತ್ತು ತೋಟಗಾರಿಕೆ ಸಂಶೋಧನಾ ಕೇಂದ್ರದ ಕೀಟಶಾಸ್ತ್ರಜ್ಞರಾದ ಡಾಕ್ಟರ್ ವಿಜಯ ಎಸ್ ದಾನರೆಡ್ಡಿ ಅವರೊಂದಿಗೆ ಸಂದರ್ಶನ. ರೈತ ಬಾಂಧವರೇ, ಈ ದಿನ ನಮ್ಮ ಜೊತೆ ಹಿರಿಯೂರು ತಾಲೂಕು ಬಬ್ಬೂರು ಫಾರಂ ವಲಯ ಕೃಷಿ ಮತ್ತು ತೋಟಗಾರಿಕಾ ಸಂಶೋಧನಾ ಕೇಂದ್ರದ ಕೀಟಶಾಸ್ತ್ರ ವಿಭಾಗದ ವಿಜ್ಞಾನಿಗಳಾದ ಡಾಕ್ಟರ್ ವಿಜಯ್ ಎಸ್ ದಾನರೆಡ್ಡಿ ಸರ್ ಅವರು ನಮ್ಮ ಜೊತೆ ಇದ್ದಾರೆ. ಅವರು ಶೇಂಗಾ ಬೆಳೆಯಲ್ಲಿ ಸಸ್ಯ ಸಂರಕ್ಷಣೆ ಕುರಿತು ನಮ್ಮ ರೈತ ಬಾಂಧವರಿಗೆ ಸಾಕಷ್ಟು ಮಾಹಿತಿ ಅಂತ ತಿಳಿಸ್ಕೊಡ್ತಾರೆ. ಸರ್, ಈ ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ ಸರ್. ನಮಸ್ಕಾರ ಎಲ್ಲ ರೈತ ಬಾಂಧವರಿಗೆ ಹಾಗೂ ಧನ್ಯವಾದಗಳು. ಸರ್, ಈಗ ಮುಂಗಾರಿ ಪ್ರಾರಂಭ ಆಗ್ತಾ ಇದೆ. ನಮ್ಮ ಚಿತ್ರದುರ್ಗ ಜಿಲ್ಲೆಯಲ್ಲಿ ಸಾಕಷ್ಟು ಪ್ರದೇಶದಲ್ಲಿ ಶೇಂಗಾ ಬೆಳೀತಾರೆ. ಇದು ಒಂದು ವಾಣಿಜ್ಯ ಬೆಳೆ ಆಗಿರೋದ್ರಿಂದ ಶೇಂಗಾ ಸಾಕಷ್ಟು ಜನ ರೈತರು ಬೆಳೀತಾರೆ, ಅದರಲ್ಲಿ ಅಂತರ ಬೆಳೆಗಳನ್ನು ಬೆಳೀತಾರೆ. ಮುಖ್ಯವಾಗಿ ಶೇಂಗಾ ಮುಂಗಾರಿಯಲ್ಲಿ ಬೆಳಿಬೇಕಾದ್ರೆ ನಾವು ಈ ಬೀಜೋಪಚಾರ ಮಾಡೋದಾಗಿರ್ಬೋದು, ಪ್ರಾರಂಭದಲ್ಲಿ ಸಸ್ಯ ಸಂರಕ್ಷಣೆ ಮಾಡೋದಾಗಿರ್ಬೋದು, ಇವನ್ನೆಲ್ಲ ಚೆನ್ನಾಗಿ ನಿರ್ವಹಣೆ ಮಾಡಿದಾಗ ಮಾತ್ರ ಹೆಚ್ಚಿನ ಇಳುವರಿ ನಿರೀಕ್ಷೆ ಮಾಡಲಿಕ್ಕೆ ಸಾಧ್ಯ. ರೈತ ಬಾಂಧವರು, ನಮ್ಮ ಈ ಚಿತ್ರದುರ್ಗ ಜಿಲ್ಲೆಯ ವಾತಾವರಣ ಶೇಂಗಾ ಬೆಳೀಲಿಕ್ಕೆ ಯಾವ ರೀತಿ ಇದೆ, ಏನೇನು ಮಾಡಬೇಕಾಗುತ್ತೆ ಪ್ರಾರಂಭದಲ್ಲಿ ನಮ್ಮ ರೈತರು? ಅಖಿಲ ಭಾರತ ಸಮನ್ವಯ ಶೇಂಗಾ ಸಂಶೋಧನಾ ಕೇಂದ್ರ ಈ ಯೋಜನೆ ಕೃಷಿ ಮತ್ತು ತೋಟಗಾರಿಕಾ ಸಂಶೋಧನಾ ಕೇಂದ್ರ ಬಬ್ಬೂರು ಫಾರ್ಮ್ ಹಿರಿಯೂರಲ್ಲಿ ಕಾರ್ಯನಿರ್ವಹಿಸ್ತಾ ಇದೆ. ಈ ಯೋಜನೆಯಲ್ಲಿ ನಾನು ತಾಂತ್ರಿಕ ಸಹಾಯಕ ಮತ್ತು ಕೀಟಶಾಸ್ತ್ರ ವಿಜ್ಞಾನಿಯಾಗಿ ಕಾರ್ಯನಿರ್ವಹಿಸ್ತಾ ಇದ್ದೀನಿ. ಈಗ ತಮಗೆ ಒಂದು ಮುಖ್ಯ ಮಾಹಿತಿಯನ್ನು ಈ ಮುಂಗಾರು ಹಂಗಾಮಿಗೆ ನಾನು ಹಂಚಿಕೊಳ್ಳಲಿಕ್ಕೆ ಬಯಸ್ತಾ ಇದ್ದೀನಿ. ಏಕಂತಂದರೆ ಈಗ ನಾವು ಮೊನ್ನೆ ನಮ್ಮ ಒಂದು ಕಾರ್ಯಾಗಾರ ಆಯ್ತಿಲ್ಲ ನಮ್ಮ ರಾಷ್ಟ್ರ ಮಟ್ಟದಲ್ಲಿ, ಅದು ಒಂದು ಜುನಾಗಢದಲ್ಲಿ ಗುಜರಾತ್ ರಾಜ್ಯದಲ್ಲಿ ಬರ್ತಕ್ಕಂಥ ಒಂದು ಶೇಂಗಾ ಸಂಶೋಧನಾ ಕೇಂದ್ರದ ಒಂದು ಮುಖ್ಯ ವಿಭಾಗ ಇದೆ. ಅಲ್ಲಿ ಒಬ್ಬ ಅಧಿಕಾರಿಗಳು ಮಾತಾಡ್ತಾ ಇದ್ರು, ಎಲ್ಲೋ ಒಂದು ಕಡೆ ನಾವು ಶೇಂಗಾ ಬೆಳೆಯಲ್ಲಿ ಅಂದರೆ ಮುಖ್ಯ ಎಣ್ಣೆ ಉತ್ಪಾದನಾ ಬೆಳೆ ಆಗಿರೋದಲ್ಲ, ಮಿಕ್ಕಿದ್ದ ಬೆಳೆಗೆ ನಾವು ಹೋಲಿಸಿದರೆ ಶೇಂಗಾ ಬೆಳೆಯ ಉತ್ಪಾದನೆ ಮತ್ತು ಉತ್ಪಾದಕತೆ ಭಾಳ ಹೆಚ್ಚಿದೆ ಅಂದರೆ ಬೇರೆ ಎಣ್ಣೆಕಾಳು ಬೆಳೆಗಳು ಹೋಲಿಸಿದರೆ. ಆದರೆ ನೀವು ಕ್ಷೇತ್ರ ನೋಡ್ಕೊಳ್ಳಿ, ಬಿತ್ತನೆ ಮಾಡುವಂಥ ಕ್ಷೇತ್ರ ನಮ್ಮ ರಾಜ್ಯದಲ್ಲಾಗಿರ್ಬೋದು ಅಥವಾ ಬೇರೆ ರಾಜ್ಯದಲ್ಲಾಗಿರ್ಬೋದು, ಭಾಳ ಗಣನೀಯವಾಗಿ ಕಡಿಮೆ ಆಗ್ತಾ ಬರ್ತಾ ಇದೆ, ಹೆಚ್ಚಾಗ್ತಾ ಇಲ್ಲ, ಕಡಿಮೆ ಆಗ್ತಾ ಬರ್ತಾ ಇದೆ. ಒಂದು ಕಡೆ ಕ್ಷೇತ್ರ ಕಡಿಮೆ ಆಗ್ತಾ ಇದೆ, ಬಟ್ ಇನ್ನೊಂದು ಕಡೆ ಉತ್ಪಾದನೆ ಮತ್ತು ಉತ್ಪಾದಕತೆ ಹೆಚ್ಚಾಗ್ತಾ ಇದೆ. ಇದೆಲ್ಲೋ ಒಂದು ಕಡೆ ನಾವು ಮುಂಬರುವ ದಿನಗಳಲ್ಲಿ ನಾವು ಎಡವಟ್ ಮಾಡ್ಕೊತೇವೆ ಅಂತ ಅನಿಸ್ತಾ ಇದೆ ನನಗೆ. ಯಾಕಂದರೆ ಏರಿಯಾ ಅಥವಾ ಕ್ಷೇತ್ರ ಕಡಿಮೆ ಆಗ್ತಾ ಬಂತಂತಂದರೆ ಈಗ ಶೇಂಗಾನೇ ಮರ್ತು ಬಿಡೋಂಗೆ ಆಗ್ಬಿಡುತ್ತೆ ನಮಗೆ. ಇದಕ್ಕೆ ಹಲವಾರು ಕಾರಣಗಳಿದ್ದಾವೆ. ಸೊ ಉತ್ತಮ ತಳಿ ಆಗಿರ್ಬೋದು ಅಥವಾ ಉತ್ತಮ ಗುಣಮಟ್ಟದ ಬೀಜ ಆಗಿರ್ಬೋದು ರೈತರಿಗೆ ಸಕಾಲಕ್ಕೆ ಸಿಗದೇ ಇರ್ಬೋದು, ಸಿಕ್ಕರೂ ಕೂಡ ಕೆಲವು ಬೀಜೋಪಚಾರ ಪದ್ಧತಿಗಳನ್ನು ನಾವು ಅಳವಡಿಸ್ಕೊಳ್ಳೋದಿಲ್ಲ. ಸಾಕಷ್ಟು ಬಾರಿ ನಾವು ಹೇಳಿರ್ತೀವಿ ಅಥವಾ ರೈತರ ಅನಾನುಕೂಲತೆಗಳಿಂದ ಅವ್ರಿಗೆ ಸಮಯ ಸಿಕ್ಕಿರ್ಲಿಕ್ಕಿಲ್ಲ ಅಥವಾ ಆ ಸಮಯದಲ್ಲಿ ಅವರಿಗೆ ಆ ಪದ್ಧತಿಯನ್ನು ಮಾಡ್ಬೇಕಂತ ಯಾರು ಹೇಳ್ಕೊಟ್ಟಿರೋದಿಲ್ಲ. ಅದನ್ನ ಹಂಗ ಏಕಕಾಲಕ್ಕೆ ಬಿತ್ತಿರ್ತಾರೆ. ಸಿಗುವಂತ ಬೀಜನೂ ಕೂಡ ಕಡಿಮೆ ಮತ್ತು ಬೆಲೆ ಜಾಸ್ತಿ. ಆದರೂ ಕೂಡ ಬಿತ್ತಿದ ಪ್ರಮಾಣದಲ್ಲಿ ಮೊಳಕೆಗಳು ಬರೋದಿಲ್ಲ. ಬಂದ ನಂತರನೂ ಕೂಡ ತೊಂದರೆಗಳು ಅನುಭವಿಸ್ತಾರೆ. ಬಿತ್ತುವಕ್ಕಿಂತ ಮುಂಚೆನೂ ತೊಂದರೆಗಳು ಅನುಭವಿಸ್ತಾರೆ. ಸೊ ಹಾಗಾಗಿ ಇವತ್ತಿನ ಈ ಮಾತುಕತೆಯಲ್ಲಿ ನಿಮಗೆ ಮುಖ್ಯವಾಗಿ ಮುಂಗಾರು ಹಂಗಾಮಿಗೆ ಶೇಂಗಾ ಬೆಳೆಯಲ್ಲಿ ಬೀಜೋಪಚಾರ ತಪ್ಪದೆ ಎಲ್ಲರೂ ಚಾಚು ಚಪ್ಪದೆಯನ್ನು ಅಳವಡಿಸ್ಕೋಬೇಕು. ಏನಂತಂದ್ರೆ ಬೀಜದ ಉತ್ತಮ ಗುಣಮಟ್ಟ ಹೆಚ್ಚಿಸಲಿಕ್ಕೆ ಮತ್ತು ಗಾಳಿ ನೀರು ಮತ್ತು ಮಣ್ಣಿನಿಂದ ಹರಡುವಂಥ ರೋಗಗಳನ್ನು ಹತೋಟಿ ಮಾಡಲಿಕ್ಕೆ ಸಹಕಾರಿಯಾಗಿರುತ್ತೆ. ಬೀಜೋಪಚಾರ ಎದರಿಂದ ಮಾಡಬೇಕು ಅಂತ ನೀವು ಕೇಳಬಹುದು. ಸೊ ಒಂದು ಜೈವಿಕವಾದಂಥ ಪದ್ಧತಿ ನಾನು ಹೇಳ್ತೀನಿ. 1 ಕೆಜಿ ಶೇಂಗಾ ಬೀಜ ತಗೊಂಡ್ರೆ ಉತ್ಕೃಷ್ಟವಾದಂಥ ಶೇಂಗಾ ಬೀಜವನ್ನು ತಳಿಯನ್ನು ನೀವು ಆಯ್ಕೆ ಮಾಡಿಕೊಳ್ಳ್ರಿ. ಈ ಭಾಗಕ್ಕೆ ಸೂಕ್ತವಾದಂಥದ್ದು DH256 ಇದೆ, ಕದರಿ ಲೇಪಾಕ್ಷಿ ಇದೆ, TMB2 ಇದೆ, GPBD4 ಇದೆ. ಸೊ ನೀವು ಯಾವುದೇ ತಳಿ ಆಯ್ಕೆ ಮಾಡಿಕೊಂಡ್ರು ಕೂಡ ರೋಗ ಮುಕ್ತವಾದಂಥ ಕೀಟ ಮುಕ್ತವಾದಂಥ ಬೀಜಗಳನ್ನು ಖಾತ್ರಿಪಡಿಸ್ಕೊಂಡು ತೊಗೊಂಬಂದ ಮೇಲೆ ಹಂಗೆ ಬಿತ್ತದ್ಬೇಡ್ರಿ. 1 ಕೆಜಿ ಬೀಜಕ್ಕೆ ರೋಗ ನಿರೋಧಕ ಜೈವಿಕ ಸಿಲಿಂಡರ್ ನಾಶಕವಾದಂಥ ಟ್ರೈಕೋಡ್ರಮ ಪೌಡರ್ ಸಿಗುತ್ತೆ. ಸಿಲಿಂಡರ್ ನಾಶಕ ಇದು ಬಿಳಿ ಪೌಡರ್ ಸಿಗುತ್ತೆ. 1 ಕೆಜಿಗೆ 4 ಗ್ರಾಂ ಅಂತ ಸಿಲಿಂಡರ್ ನಾಶಕವನ್ನು ಲೇಪನೆ ಮಾಡೋದು. ಅದರ ಜೊತೆಗೆ ಸಾರಜನಕ ಮತ್ತು ಇತರೆ ಪೋಷಕಾಂಶಗಳನ್ನು ವಾತಾವರಣದಿಂದ ಸ್ಥಿರೀಕರಿಸಿ ಮೊಳಕೆಗೆ ಮತ್ತು ಬೆಳವಣಿಗೆ ಅನುಕೂಲ ಮಾಡಕ್ಕೆ ಕೊಡುವಂಥ ಸೂಕ್ಷ್ಮ ಜೀವಿಗಳಾದಂಥ ರೈಸೋಬಿಯಂ ಆಗಿರ್ಬೋದು, ಇದನ್ನು ಕೂಡ 4 ಗ್ರಾಂ 1 ಕೆಜಿ ಬೀಜಕ್ಕೆ ಲೇಪನೆ ಮಾಡಿ ನೆರಳಿನಲ್ಲಿ ಒಣಗಿಸಿ ಬಿತ್ತೋದ್ರಿಂದ ಏನಾಗುತ್ತೆ, ಉತ್ಕೃಷ್ಟವಾದಂಥ ಮೊಳಕೆಗಳು ಬರ್ತವೆ. ಆಮೇಲೆ ರೋಗ ನೀರು ಮತ್ತು ಗಾಳಿ ಅಥವಾ ಮಣ್ಣಿನಿಂದ ಬರ್ತಕ್ಕಂಥ ರೋಗಾಣುಗಳನ್ನು ತಡೆಗಟ್ಟಲಿಕ್ಕೆ ಅನುಕೂಲ ಆಗುತ್ತೆ. ಹಾಗಾಗಿ ನೀವು ರಾಸಾಯನಿಕಕ್ಕಿಂತನೂ ಜೈವಿಕವಾದಂಥ ಬೀಜೋಪಚಾರವನ್ನು ಮಾಡೋದು ಭಾಳ ಮುಖ್ಯ. ಇದು ಎರಡನೇದ್ದು. ಮೊದಲದ್ದೇ ನೀವು ಏನಂತಂದರೆ ಉತ್ಕೃಷ್ಟವಾದಂಥ ಬೀಜವನ್ನು ಆಯ್ಕೆ ಮಾಡ್ಕೊಳ್ಳಿ. ಒಂದು ಇದಿಷ್ಟು ಮಾಡಿದರೆ ನಿಮಗೆ ಅಲ್ಲಿಗೆ ಮುಖ್ಯವಾದಂಥ ರೋಗಗಳನ್ನು ಹತೋಟಿ ಮಾಡಲಿಕ್ಕೆ ಭಾಳ ಅನುಕೂಲ ಆಗುತ್ತೆ. ಸರ್, ಈಗ ಜೈವಿಕದಲ್ಲೇ ಕೆಲವು ರೈತರು ರಾಸಾಯನಿಕ ಬೀಜೋಪಚಾರನ ಮಾಡ್ತಾರೆ, ಇದರಿಂದನೂ ಅನುಕೂಲ ಆಗುತ್ತೆ ಅಂತೀರಾ? ಆಗತ್ತೆ. ಯಾಕಂತಂದ್ರೆ ಇವಾಗ ಏನಾಗುತ್ತೆ ಅಂದ್ರೆ ಏಕಕಾಲಕ್ಕೆ ನಾವು ರಾಸಾಯನಿಕ ಮತ್ತು ಜೈವಿಕವನ್ನ ಬೀಜೋಪಚಾರ ಮಾಡ್ಲಿಕ್ಕೆ ಆಗೋದಿಲ್ಲ. ಯಾಕಂತಂದ್ರೆ ಅದು ಜೈವಿಕ ಇರೋದ್ರಿಂದ ನಾವೆಲ್ಲ ಒಂದ್ ಕಡೆ ರಾಸಾಯನಿಕ ಮಾಡಿಬಿಟ್ರೆ ಅದು ಜೈವಿಕ ಜೀವಾಣುಗಳು ಸತ್ತೋಗ್ಬಿಡ್ತವೆ. ಕನಿಷ್ಠ ಪಕ್ಷ ಏನಾದರೂ ಹೆಚ್ಚು ಕಡಿಮೆ 1-3 ದಿವಸ ಆದರೂ ಗ್ಯಾಪ್ ಬೇಕು. ಆ ಅಂತರವನ್ನು ಇಟ್ಟುಕೊಂಡು ನಾವು ಈಗ ಕ್ಯಾಪ್ಟನ್ ಸಿಲಿಂಡರ್ ನಾಶಕ ಕ್ಯಾಪ್ಟನ್ ಅಂತ ಬರುತ್ತೆ, ಅದನ್ನು ಕೂಡ 2-3 ಗ್ರಾಮು 1 ಕೆಜಿ ಬೀಜಕ್ಕೆ ಹಾಕಿ ಲೇಪನೆ ಮಾಡೋದಾಗಿರ್ಬೋದು. ತದನಂತರ ಈ ಜೈವಿಕ ಪೀಡನಾಶಕಗಳನ್ನು ಅಥವಾ ಸಿಲಿಂಡರ್ ನಾಶಕಗಳನ್ನು ನೀವು ಲೇಪನ ಮಾಡಿ ಬಿತ್ತಿದ್ರಿಂದ ನಿಮಗೆ ಸಾಕಷ್ಟು ಪ್ರಮಾಣದಲ್ಲಿ ಮೊಳಕೆನು ಚೆನ್ನಾಗಿ ಬರುತ್ತೆ ಮತ್ತು ರೋಗನು ಕೂಡ ಹರಡೋದನ್ನು ತಡೆಗಟ್ಟಬಹುದು. ಆಮೇಲೆ ಕೀಟನಾಶಕ ಅಂತ ಬಂದರೆ ಸಾಕಷ್ಟು ಈಗ ಮೊಳಕೆ ಬಂದಮೇಲೆ ಕಟ್ವಾರ್ಮ್ ಅಂತ ಬರುತ್ತೆ, ವೈರ್ ವಾರ್ಮ್ ಅಂತ ಕಟ್ವಾರ್ಮ್ ಅಂತ ಬರುತ್ತವೆ. ಮೊಳಕೆ ಬಂದಮೇಲೆ ಅದು ಚಿಗುರನ್ನು ಕಟ್ ಮಾಡಿಬಿಡುತ್ತೆ, ಮೊಳಕೆ ಭೂಮಿ ಒಳಗಡೆ ಇದ್ದಲ್ಲೇ. ಅದು ಏನಂತಂದ್ರೆ ಹುಳ, ಅದು ಭೂಮಿಯಲ್ಲಿರ್ತಕ್ಕಂಥ ಹುಳ. ಸೊ ಅಂಥ ಹುಳಗಳನ್ನು ನಿಯಂತ್ರಣ ಮಾಡಲಿಕ್ಕೆ ನೀವು ಮುಂಚಿತವಾಗಿಯೇ ಆ ಬೀಜಕ್ಕೆ ನೀವೇನಾಗಲಿ ಕ್ಯಾಪ್ಟನ್, ಅದು ಸಿಲಿಂಡರ್ ನಾಶಕ ಮತ್ತು ಜೈವಿಕ ಸಿಲಿಂಡರ್ ನಾಶಕ ಜೊತೆಗೆ ಒಂದು ಕೀಟನಾಶಕ ಕ್ಲೋರೋಪೈರಿಫಾಸ್ 20 EC 20 EC ಅಂತ ಬರುತ್ತೆ, ಅದನ್ನು 2 ml ಇದನ್ನು 1 ಕೆಜಿ ಬೀಜಕ್ಕೆ ಲೇಪನೆ ಮಾಡಿ ಬೀಜೋಪಚಾರ ಮಾಡಿ ನೀವು ಬಿತ್ತಿದ್ದೆ ಆದರೆ ಕಟ್ವರ್ಮು ಕೂಡ ಮುಂಜಾಗ್ರತಾ ಕ್ರಮವಾಗಿ ಕೀಟ ಮತ್ತು ರೋಗ ಎಲ್ಲವನ್ನ ನೀವು ಹತೋಟಿ ಮಾಡಬಹುದು. ಸರ್, ಈಗ ಬೀಜೋಪಚಾರದ ಬಗ್ಗೆ ಹೇಳಿದ್ರೆ ಬೀಜೋಪಚಾರ ಆದ ನಂತರ ಮತ್ತೆ ಬೆಳೆ ಉಟ್ವಳಿ ಆದ ನಂತರ ಬೇರೆ ಬೇರೆ ಏನೇನು ಸಮಸ್ಯೆಗಳು, ಯಾವ ರೀತಿ ಸಸ್ಯ ಸಂರಕ್ಷಣೆ ಮಾಡಬೇಕಾಗತ್ತೆ ನಮ್ಮ ರೈತ ಬಾಂಧವರು? ಈ ಒಂದು ಒಳ್ಳೆಯ ಪ್ರಶ್ನೆ ಇದು. ಬೀಜೋಪಚಾರ ಫಸ್ಟ್ ನೀವು ಮರಿಬೇಡ್ರಿ. ತದನಂತರ ಬಿತ್ತಿದ ಆದಮೇಲೆ ಒಂದು ವಾರಕ್ಕೆ ಅಥವಾ 1-2 ದಿವಸ ಹೆಚ್ಚು ಕಡಿಮೆ ಒಂದು ಮೊಳಕೆ ಬರುತ್ತೆ. ಮೊಳಕೆ ಬಂದ ಒಂದು 15-20 ದಿವಸಕ್ಕೆ ಒಂದು ಪ್ರಮುಖ ಕೀಟ ಈ ಶೇಂಗಾ ಬೆಳೆಗೆ ಬಾಧೆಯನ್ನು ಉಂಟು ಮಾಡುತ್ತೆ. ಅದು ಯಾವುದಂದ್ರೆ ನೀವು ಆಲ್ರೆಡಿ ನೋಡಿರ್ತೀರಲ್ಲ, ಗೊತ್ತಿರುತ್ತೆ, ಬಹುಬೆಳೆ ಕೀಟ ಇದು. ಇದು ಕೂಡ ಭಾಳ ಮೊಂಡು ಕೀಟ, ರಂಗೋಲಿ ಹುಳು ಅಥವಾ ಸುರುಳಿ ಪೂಜಿ ಹುಳು ಅಥವಾ ಸುರಂಗ ಹುಳು ಅಂತ ಕರಿತೀವಿ ನಾವು. ಸೊ ಬೇರೆ ಬೇರೆ ಬೆಳೆಯಲ್ಲಿ ಬೇರೆ ಬೇರೆ ಥರ ಹಾನಿಯ ಪ್ರಮಾಣ ಅಥವಾ ಹಾನಿಯ ಚಿಹ್ನೆಗಳನ್ನು ಲಕ್ಷಣವನ್ನು ನೋಡ್ಬೋದು. ಈಗ ನೀವು ಫಾರ್ ಎಕ್ಸಾಂಪಲ್ ಬಳ್ಳಿ ಜಾತಿಗೆ ಸೇರಿದಂಥ ಈ ಹೀರೆಕಾಯಿರ್ಬೋದು ಅಥವಾ ತರಕಾರಿ ಬೆಳೆ ಆಗಿರ್ಬೋದು, ಅಲ್ಲಿ ನೋಡ್ಬೋದು ನೀವು ಎಲೆ ಮೇಲೆ ಸುರಂಗಗಳನ್ನು ಕೊರೆದಿರುತ್ತೆ, ಉದ್ದುದ್ದಗೆ ಸುರಂಗಗಳಿರ್ತವೆ. ಅದೇ ಜಾತಿಗೆ ಸಂಬಂಧಪಟ್ಟಂಥ ಒಂದು ಕೀಟ ಇದು, ಸುರಂಗ ಅಥವಾ ಎಲೆ ಸುರುಳಿ ಪೂಜಿ ಹುಳು ಅಂತ ಕರಿತೀವಿ. ಇದು ಲಗ್ಗೆ ಇಡುತ್ತೆ, ಎಲೆಯ ಮೇಲೆ ಹುಳು ಪ್ರೌಢ ಹುಳು ಮೊಟ್ಟೆ ಇಡುತ್ತೆ. ಅಂದರೆ ತನ್ನ ಜನನಾಂಗದಿಂದ ಒಂದು ಮುಳ್ಳಿನ ಥರ ಜನನಾಂಗ ಇರುತ್ತೆ, ಆ ಎಲೆಯ ಪದರಿನ ಒಳಗಡೆ ಮೊಟ್ಟೆ ಇಟ್ಬಿಡುತ್ತೆ. ಆ ಮೊಟ್ಟೆಯಿಂದ ಮರಿ ಆಚೆ ಬಂದಮೇಲೆ ಹೊರಗಡೆ ಬರಲ್ಲ ಮರಿಗಳು, ಒಳಗಡೆನೆ ಸೇರ್ಕೊಂಡ್ಬಿಟ್ಟು ಪತ್ರ ರೀತಿ ತಿಂದು ಸುರಂಗಗಳನ್ನು ಮಾಡಿಕೊಂಡು ಬಿಳಿ ಬಿಳಿ ಮಚ್ಚೆಗಳಾಗ್ತವೆ, ಸುರಂಗಗಳಾಗ್ತವೆ. ಆಮೇಲೆ 2 ಎಲೆ ಅಥವಾ 3 ಎಲೆಗಳನ್ನು ಒಟ್ಟುಗೂಡಿಸಿ ರೇಷ್ಮೆ ಗೂಡಿನಿಂದ ಅಥವಾ ಅಂಟು ಪದಾರ್ಥದಿಂದ ನೇಯ್ದುಬಿಟ್ಟು ಗೂಡನ್ನು ಕಟ್ಟಿಕೊಂಡು ಆ ಗೂಡಲ್ಲೇ ಆ ಸುರಂಗ ಒಳಗಡೆನೆ ಮರಿಯಿಂದ ಕೋಶಾವಸ್ಥೆಗೆ ಕಾಲಿಡ್ತವೆ. ತದನಂತರ ಸೂಕ್ತವಾದಂಥ ವಾತಾವರಣ ನೋಡಿಕೊಂಡು ಕೋಶಾವಸ್ಥೆಯಿಂದ ತಿರುಗ ಮತ್ತೆ ಪತಂಗವಾಗಿ ಅಥವಾ ಪ್ರೌಢವಾಗಿ ಆಚೆ ಬರ್ತವೆ. ಇದು ನಿರಂತರವಾಗಿ ಎಲ್ಲಿ ಈಗ ಶೇಂಗಾ ಬೆಳೆಯನ್ನು ಮುಂಗಾರು ಅಥವಾ ಹಿಂಗಾರು ಬೇಸಿಗೆ ಹಂಗಾಮಿನಲ್ಲಿ ಬೆಳೀತಾ ಇರ್ತವೆ, ಕಂಟಿನ್ಯೂ ವರ್ಷವಿಡೀ ಆ ಕ್ಷೇತ್ರದಲ್ಲಿ ಶೇಂಗಾ ಬೆಳೆ ಇದ್ದರೆ ಸೊ ಅದು ವರ್ಷಕ್ಕೆ 2-3 ಸಂತತಿಗಳನ್ನು ಹಂಗೆ ಮುಂದುವರೆಸ್ಕೊಂತ ಹೋಗ್ತಾ ಇರುತ್ತೆ. ಸೊ ಇದು ಕೂಡ ಬಹಳ ಮೊಂಡ ಕೀಟ. ಸೊ ಹಾನಿಯ ಲಕ್ಷಣಗಳು ಏನಂತಂದ್ರೆ ಸುರಂಗಗಳು ಬಿಳಿ ಬಿಳಿ ಮಚ್ಚೆಗಳಾಗಿರ್ತವೆ, ಆಮೇಲೆ ಮುಖ್ಯವಾಗಿ 2-3 ಎಲೆಗಳನ್ನ ಅಂಟು ದ್ರವದಿಂದ ಒಟ್ಟಿಗೆ ಹೆಣದ್ಬಿಟ್ಟು ಅಥವಾ ಗೂಡನ್ನು ಕಟ್ಟಿಬಿಟ್ಟು ಅಂಟು ಬಲೆ ತರ ಮಾಡಿಕೊಂಡು ಒಳಗಡೆನೆ ವಾಸ ಮಾಡುತ್ತೆ. ಮರಿಯಿಂದ ಕೋಶಾವಸ್ಥೆನೂ ಒಳಗಡೆನೆ ಹೋಗುತ್ತೆ ಎಲೆಯಲ್ಲಿ. ತದನಂತರ ಪ್ರೌಢವಾಗಿ ಸೂಕ್ತ ವಾತಾವರಣ ನೋಡಿಕೊಂಡು ಪ್ರೌಢವಾಗಿ ಹೊರಗೆ ಬರುತ್ತೆ. ಇದೇ ಥರ ತನ್ನ ಜೀವನ ಚಕ್ರವನ್ನು ಮುಂದುವರಿಸ್ಕೊಂತ ಹೋಗುತ್ತೆ. ಸೊ ಇದನ್ನು ಹೇಗೆ ಹತೋಟಿ ಮಾಡಬೇಕು ಅಂತ ನೀವು ಕೇಳಬಹುದು. ಒಂದು ಜೈವಿಕ ಪದ್ಧತಿ ಇದೆ, ಇನ್ನೊಂದು ರಾಸಾಯನಿಕ ಪದ್ಧತಿ ಇದೆ. ಸೊ ಈಗ ಸಣ್ಣ ಪ್ರಮಾಣದಲ್ಲಿ ಅಂದರೆ ಈಗ ನೀವು ಬಿತ್ತಿ ಬಂದ್ಬಿಟ್ರೆ ಆಗೋದಿಲ್ಲ. ಸೊ ಅವಾಗವಾಗ ನಿಮ್ಮ ಯಾವುದೇ ತಾಕಿರಲಿ ಯಾವುದೇ ಬೆಳೆ ಇರಲಿ ಅವಾಗವಾಗ ಸಮೀಕ್ಷೆಯನ್ನು ಮಾಡ್ತಾ ಬರಬೇಕು. ಯಾಕಂದರೆ ಬಿತ್ತುವ ಬೀಜದ ಪ್ರಮಾಣವೂ ಜಾಸ್ತಿ ಹೋಗುತ್ತೆ, ಆಮೇಲೆ ಬೆಲೆನೂ ಜಾಸ್ತಿ, ಶೇಂಗಾ ಬೆಳೆ ಖರ್ಚು ಜಾಸ್ತಿ ಮಾಡಿರ್ತೀರ. ಸಮೀಕ್ಷೆ ಮಾಡ್ತಾನೆ ಇರಬೇಕು, ಅವಾಗವಾಗ ಭೇಟಿ ಕೊಟ್ಟು ಕ್ಷೇತ್ರ ಭೇಟಿ ಕೊಟ್ಟು ನೋಡ್ತಾ ಇರಬೇಕು. ಅಲ್ಪ ಪ್ರಮಾಣದಲ್ಲಿ ಎಲೆಯ ಮೇಲೆ ಬಿಳಿ ಬಿಳಿ ಮಚ್ಚೆಗಳು ಮುಂಚಿತವಾಗಿ ಕಾಣಿಸ್ಕೊತಾ ಇದ್ರೆ ನೀವೇನು ರಾಸಾಯನಿಕ ಮೊರೆ ಹೋಗ್ಲಿಕ್ಕೆ ಹೋಗ್ಬೇಡಿ. ಸಿಂಪಲ್ ಆಗಿ ಬೇವಿನ ಎಣ್ಣೆ ಅಥವಾ ಬೇವಿನ ಕಷಾಯ ಸಿಗುತ್ತೆ, ಅದು ನೀವು 2000 PPM ಅಥವಾ 5000 PPM ಆದರೂ ತಗೋಬಹುದು, ಬಟ್ ಕಾನ್ಸಂಟ್ರೇಟೆಡ್ ಆಗುತ್ತೆ ಬೇಡ, ಯಾಕಂದ್ರೆ ಬೆಳೆ ಇನ್ನೂ ಸಣ್ಣದಿರುತ್ತೆ ಚಿಕ್ಕದಿರುತ್ತೆ. 2000 PPM ಅಷ್ಟು ಕಾನ್ಸಂಟ್ರೇಟೆಡ್ ಬೇವಿನ ಎಣ್ಣೆಯನ್ನು ತಗೊಂಡ್ಬಿಟ್ಟು 1 ಲೀಟರ್ ನೀರಿಗೆ 2 ml ಅಂತ ಪ್ರಮಾಣದಲ್ಲಿ ಬೆರಕೆ ಮಾಡಿ ಸಂಪೂರ್ಣ ಎಲೆ ತೊಯ್ಯೋಂಗೆ ಸಿಂಪರಣೆ ಮಾಡ್ರಿ. ಇದು ಜೈವಿಕ ಬೇವಿನ ಎಣ್ಣೆಯಿಂದ ಅಲ್ಲಿ ಸಣ್ಣ ಪ್ರಮಾಣದ ಮೊಟ್ಟೆಗಳನ್ನು ಕೂಡ ಸಾಯ್ತವೆ, ಸಣ್ಣ ಒಂದು ಅಥವಾ 2ನೇ ಹಂತದ ಮರಿಗಳು ಕೂಡ ಸತ್ತೋಗ್ತವೆ. ಈ ಬೇವಿನ ಎಣ್ಣೆಯ ಒಂದು ಶಕ್ತಿ ಏನಂತಂದ್ರೆ ಸಮಯಕ್ಕೆ ಸರಿಯಾಗಿ ನೀವು ಹೊಡೆದ್ರೆ ಮೊಟ್ಟೆ ಹಂತದಲ್ಲಿ ಏನಾದರೂ ಇತ್ತಂದ್ರೆ ಆ ಕೀಟ ಮೊಟ್ಟೆ ನಾಶಕ ಅಥವಾ ತತ್ತಿ ನಾಶಕವಾಗಿ ಕೆಲಸ ಮಾಡುತ್ತೆ. ಇದು ಬಹಳ ಮುಖ್ಯವಾದಂಥ ಅಂಶ ಬೇವಿನ ಎಣ್ಣೆಯದು. ಸೊ ಅಷ್ಟು ಸಂಖ್ಯೆಯಲ್ಲಿ ಮೊಟ್ಟೆ ಇಡುತ್ತಲ್ಲ ಅಷ್ಟು ಮೊಟ್ಟೆಯನ್ನು ಸಾಯಿಸುತ್ತೆ. ಒಂದೊಳ್ಳೆ ಮೊಟ್ಟೆಯಿಂದ ಮರಿ ಆಚೆ ಬಂದ್ರೂ ಕೂಡ 1ನೇ ಅಥವಾ 2ನೇ ಹಂತ ಇದ್ರೂ ಕೂಡ ಈ ಬೇವಿನ ಎಣ್ಣೆಯಿಂದ ಆ ಕೀಟವನ್ನು ಹತೋಟಿ ಮಾಡಬಹುದು. 2 ml 1 ಲೀಟರ್ ನೀರಿಗೆ ಹಾಕಿ ಸಿಂಪರಣೆ ಮಾಡಬೇಕು. ಇದು ಮುಂಜಾಗ್ರತಾ ಕ್ರಮವಾಗಿ. ನಿಮಗೆ ಸಮೀಕ್ಷೆ ಮಾಡಲಿಕ್ಕೆ ಆಗಲಿಲ್ಲ ಅಥವಾ ಕಾರಣಾಂತರದಿಂದ ತಡವಾಗಿ ನೀವು ವೀಕ್ಷಣೆ ಮಾಡ್ತೀರಿ ಅಥವಾ ಹಾನಿಯ ಲಕ್ಷಣ ತಡವಾಗಿ ನಿಮ್ಗೆ ಗೊತ್ತಾಗುತ್ತೆ, ಹಾನಿಯ ಪ್ರಮಾಣ ಜಾಸ್ತಿ ಆಗಿದೆ, ಬಿಳಿ ಬಿಳಿ ಮಚ್ಚೆ ಜಾಸ್ತಿಯಾಗಿ ಅಂಟು ಬಲೆಗಳಿಂದ ಎಲೆಗಳನ್ನು ಬಲೆ ಮಾಡಿಬಿಟ್ಟು ಗೂಡು ಮಾರು ಕೀಟ ಅಂತ ಕರಿತೀವಿ ಅಥವಾ ಗೂಡು ಕಟ್ಟಿ ವಾಸ ಮಾಡಲಿಕ್ಕೆ ಪ್ರಾರಂಭ ಆಗಿರುತ್ತೆ, ಅಂತಹ ಸಮಯದಲ್ಲಿ ನೀವು ಈ ಜೈವಿಕ ಹತೋಟಿ ಮಾಡಲಿಕ್ಕೆ ಆಗೋದಿಲ್ಲ. ರಾಸಾಯನಿಕಿಗೆ ಅನಿವಾರ್ಯವಾಗಿ ಹತೋಟಿ ಮಾಡಲೇಬೇಕು, ಇಲ್ಲಾಂದರೆ ಬೆಳೆ ಬರೋದಿಲ್ಲ, ಇಳುವರಿ ಕಡಿಮೆ ಆಗುತ್ತೆ, ಕುಂಠಿತವಾಗುತ್ತೆ. ಸೊ ಅವಾಗ ಏನು ಮಾಡಬೇಕು ಅಂತಂದರೆ ಒಂದು ಕೀಟನಾಶಕ ಡೈಮಿಥೋಯೇಟ್ ಅಂತ ಬರುತ್ತೆ, ಡೈಮಿಥೋಯೇಟ್ ರೋಗಾರು ಅದು 1.7 ml 1 ಲೀಟರ್ ನೀರಿಗೆ. ನೆನ್ಪಿಡಿ, ಡೈಮಿಥೋಯೇಟ್ ಅಥವಾ ರೋಗಾರ್ ಅಂದರೆ ಕೊಡ್ತಾರೆ, 1.7 ml 1 ಲೀಟರ್ ನೀರಿಗೆ ಬೆರೆಸ್ಬಿಟ್ಟು ಸಂಪೂರ್ಣ ಎಲೆಗಳು ತೊಯ್ಯೋ ಹಾಗೆ ಸಿಂಪರಣೆ ಮಾಡಿದ್ದೇ ಆದಲ್ಲಿ ಅಲ್ಲೇ ಆ ಸುರಂಗಗಳನ್ನೇ ಹುಳ ಆಗಿರ್ಬೋದು ಅಥವಾ ಕೋಶ ಆಗಿರ್ಬೋದು ಅಲ್ಲೇ ಸತ್ತೋಗುತ್ತೆ. ಸಾಧ್ಯವಾದಷ್ಟು ನೀವು ಹಳದಿ ಅಂಟು ಬಲೆಗಳನ್ನು ಅಲ್ಲಲ್ಲೇ ಗೂಟವನ್ನು ನೆಟ್ಬಿಟ್ಟು ಬೆಳೆ ಎತ್ತರಕ್ಕಿಂತನೂ 1 ಅಡಿ ಅಥವಾ 1.5 ಅಡಿ ಎತ್ತರದಲ್ಲಿ ಗೂಟ ನೆಟ್ಬಿಟ್ಟು ಹಳದಿ ಅಂಟು ಬಲೆಗಳನ್ನು ಕಟ್ಟ್ರಿ. ಅದು ನೀವು ಮನೆಯಲ್ಲಾದರೂ ತಯಾರು ಮಾಡ್ಕೋಬಹುದು, ಮಾರ್ಕೆಟಲ್ಲಾದರೂ ಸಿಗುತ್ತೆ. ಹಳದಿ ಬಣ್ಣದ ಕಾರ್ಡನ್ನು ಡ್ರಾಯಿಂಗ್ ಕಾರ್ಡನ್ನು ಕಟ್ ಮಾಡಿಬಿಟ್ಟು ಟ್ಯಾಗ್ ಮಾಡಿ ಅದಕ್ಕೆ ಹರಳೆಣ್ಣೆ ಲೇಪನೆ ಮಾಡಿದರೆ ಸಾಕು. ಅದು ಈ ಪ್ರೌಢ ಸುರುಳಿ ಪೂಜೆ ಪತಂಗ ಇದೆಯಲ್ಲ ಅಥವಾ ಹುಳು ಇದೆಯಲ್ಲ, ಅದು ಬಂದು ಆಕರ್ಷಣೆಯಾಗಿ ಅದಕ್ಕೆ ಕಚ್ಕೊಂಡ್ಬಿಟ್ಟು ಅಲ್ಲೇ ಸತ್ತೋಗುತ್ತೆ, ಸಂತಾನ ಅಭಿವೃದ್ಧಿ ಆಗೋದಿಲ್ಲ. ಈ ಪದ್ಧತಿಯನ್ನು ನೀವು ಸ್ಟಾರ್ಟಿಂಗೇ ಮಾಡ್ಕೊಂಡ್ಬಿಟ್ರೆ ಮುಂಜಾಗ್ರತಾ ಕ್ರಮವಾಗಿ ಹಾನಿಯ ಪ್ರಮಾಣ ಭಾಳ ಕಡಿಮೆ. ಇದನ್ನು ಮಾಡಲಿಲ್ಲ ಅಂತಂದರೆ ಗಣನೀಯವಾಗಿ ಇಳುವರಿ ಕಡಿಮೆ ಆಗೋದ್ರಲ್ಲಿ ಯಾವುದೂ ಸಂಶಯ ಇಲ್ಲ, ಯಾಕಂದ್ರೆ ಬೆಳವಣಿಗೆ ಕುಂಠಿತ ಆಗುತ್ತೆ. ಇದು ಪ್ರಮುಖ ಮೊದಲನೇ ಕೀಟ. ಸರ್, ಇತ್ತೀಚೆಗೆ ರೈತರು ಹೆಚ್ಚು ಹಾನಿಗೊಳಗಾಗ್ತಿರೋಂಥದ್ದು ಶೇಂಗಾ ಬೆಳೆಯಲ್ಲಿ ನುಸಿ ಬೀಳ್ತಾ ಇದೆ. ನುಸಿ ಬಿದ್ದರೆ ನಮಗೆ ಬೆಳೆನೇ ಸಂಪೂರ್ಣವಾಗಿ ಹಾಳಾಗುತ್ತೆ ಅಂತಾರೆ. ಈ ನುಸಿ ಯಾವ ಸಮಯದಲ್ಲಿ ಬೀಳುತ್ತೆ ಮತ್ತು ಇದನ್ನ ಯಾವ ರೀತಿ ಹತೋಟಿ ಮಾಡಬೇಕಾಗುತ್ತೆ ನಮ್ಮ ರೈತ ಬಾಂಧವರು? ಸರ್, ಈಗ ಮುಖ್ಯವಾಗಿ ನೋಡಿ, ಶೇಂಗಾ ಬೆಳೆಯನ್ನು 2 ಹಂಗಾಮಿನಲ್ಲಿ ಬೆಳಿತೀವಿ ನಾವು, ಮುಂಗಾರು ಹಂಗಾಮು ಮತ್ತು ಬೇಸಿಗೆ ಅಥವಾ ತಡ ಹಿಂಗಾರು ಬೇಸಿಗೆ ಹಂಗಾಮಿನಲ್ಲಿ ಬೆಳಿತೀವಿ. ಈ ಮುಂಗಾರು ಹಂಗಾಮಿನಲ್ಲಿ ಬಿಟ್ಟು ಏನು ತಡ ಹಿಂಗಾರು ಅಥವಾ ಬೇಸಿಗೆ ಹಂಗಾಮಿನಲ್ಲಿ ಏನು ಬೆಳಿತೀವಲ್ಲ ಆ ಬೆಳೆ ಬೆಳವಣಿಗೆಯಲ್ಲಿ ನುಸಿ ಪ್ರಮಾಣ ಅಥವಾ ಹಾನಿ ಪ್ರಮಾಣ ಜಾಸ್ತಿ ಇರುತ್ತೆ. ಯಾಕಂದರೆ ನುಸಿಗಳಿಗೆ ಇದೊಂದು ರಸ ಇರುವ ಕೀಟನೇ, ಹೆಂಗೆ ತಾಪಮಾನ ವಾತಾವರಣದಲ್ಲಿ ಹೆಚ್ಚಾಗ್ತಾ ಬರುತ್ತೆ ಅದರ ಸಂತಾನಾಭಿವೃದ್ಧಿ ಅದರ ಹಾನಿಯ ಪ್ರಮಾಣ ಹೆಚ್ಚಾಗ್ತಾ ಬರುತ್ತೆ. ಹಾಗಾಗಿ ನೀವು ಹಿಂಗಾರು ಅಥವಾ ತಡ ಹಿಂಗಾರು ಅಥವಾ ಬೇಸಿಗೆ ಹಂಗಾಮಿನಲ್ಲಿ ನುಸಿಯ ಬಾಧೆಯನ್ನು ನೋಡಬಹುದು. ಇವಾಗ ಎಲೆಯ ಕೆಳಭಾಗದಿಂದ ಮೇಲ್ಭಾಗಕ್ಕಿಂತ ಕೆಳಭಾಗದಿಂದ ಗುಂಪಲ್ಲಿದ್ದು ರಸವನ್ನು ಇರ್ತವೆ, ಇದರಿಂದ ಹಳದಿ ಮತ್ತು ಹಸಿರು ಬಣ್ಣದ ಮಚ್ಚೆಗಳಾಗ್ತವೆ, ಇದು ನೋಡಿದ್ರೆ ಕಾಣಿಸುತ್ತೆ. ಸೊ ಆಮೇಲೆ ನೀವು ಅದನ್ನ ಸ್ವಲ್ಪ ಹತ್ತಿರದಿಂದ ನೋಡಿದ್ರು ಕೂಡ ಕೆಂಪು ಕೆಂಪಗೆ ಒಂಥರ ಏನೋ ತುಕ್ಕ ಹಿಡ್ದಂಗೆ ಕಾಣಿಸ್ತಾ ಇರುತ್ತೆ. ಬರಿಗಣ್ಣಲೆ ಕಾಣಲಿಲ್ಲ ಅಂತಂದ್ರೂ ನಿಮಗೆ ನುಸಿಗಳು ತುಕ್ಕ ಹಿಡ್ದಂಗೆ ಕಾಣಿಸ್ತಾ ಇರುತ್ತೆ. ಅಷ್ಟು ಚಿಕ್ಕೆಗಳು, ಕೆಂಪು ಚಿಕ್ಕೆಗಳು ಎಲೆ ಕೆಳಭಾಗದಲ್ಲಿರ್ತವೆ. ಮೇಲ್ಗಡೆಯಿಂದ ನೋಡಿದರೆ ಹಳದಿ ಮತ್ತು ಹಸಿರು ಬಣ್ಣದ ಮಚ್ಚೆಗಳಾಗಿರ್ತವೆ. ಸೊ ತಾಪಮಾನ ಹೆಚ್ಚಾದಂಗೆ ಇದರ ಪ್ರಮಾಣ ಹೆಚ್ಚು. ಒಂದೇನಾದರೂ ನೀವು ನೋಡ್ತಾ ಇರ್ರಿ, ಬೇಸಿಗೆಯಲ್ಲಿ ಸಮಯಕ್ಕೆ ಸರಿಯಾಗಿ ಜೋರಾಗಿ ರಭಸವಾಗಿ ಏನಾದರೂ ನಿಮ್ಗೆ ಒಳ್ಳೆ ಮಳೆ ಬಂದಿತ್ತು ಅಂತಂದರೆ ಸಿಂಪರಣೆ ಮಾಡೋದು ಅವಶ್ಯಕತೆ ಇಲ್ಲ. ಯಾಕಂದರೆ ಬಹುತೇಕ ರಸ ಇರೋ ಕೀಟಗಳು ಎಲ್ಲ ಬಿದ್ದಂಥ ಮಳೆಗೆ ಎಲ್ಲ ಕೊಚ್ಕೊಂಡು ಹೋಗ್ತವೆ, ಸತ್ತೋಗ್ಬಿಡ್ತವೆ. ಆವಾಗ ಹಾನಿ ಪ್ರಮಾಣವೂ ಕೂಡ ಕಡಿಮೆ ಆಗುತ್ತೆ, ನೀವು ಸಿಂಪರಣೆ ಮಾಡೋ ಅವಶ್ಯಕತೆ ಇಲ್ಲ. ಒಂದ್ವೇಳೆ ಮಳೆ ಬೀಳಲಿಲ್ಲ, ಇದೇ ಥರ ತಾಪಮಾನ ಹೆಚ್ಚಾಗ್ತಾ ಹೋಗ್ತಾ ಇತ್ತು ಅಂತಂದರೆ ಸ್ವಲ್ಪ ನೀರಿನ ನಿರ್ವಹಣೆ ಮಾಡಲೇಬೇಕು. ಯಾಕಂದರೆ ತಾಪಮಾನ ಜಾಸ್ತಿ ಇರುತ್ತೆ, ನೀರಿನ ನಿರ್ವಹಣೆ ಅಂದರೆ ಸ್ವಲ್ಪ ತೇವಾಂಶ ಇರಲೇಬೇಕು. ಇರಲಿಲ್ಲ ಅಂತಂದ್ರೆ ಏನಾಗುತ್ತೆ, ನೀವು ಸಿಂಪರಣೆ ಮಾಡಿಬಿಟ್ರೆ ಮೊದಲೇ ಬಿಸಿಲಿನ ಶಾಖ ತಡ್ಕೊಳ್ಳಿಕ್ಕೆ ಆಗಲ್ಲ. ನೀವು ಯಾವುದೇ ರಾಸಾಯನಿಕಗಳನ್ನು ಸಿಂಪರಣೆ ಮಾಡಿದ್ರು ಕೂಡ ಅದು ಸುಟ್ಟಂಗಾಗ್ಬಿಟ್ಟು ಮತ್ತೆ ಸಮಸ್ಯೆ ಈಡಾಗಬಾರ್ದು. ಸ್ವಲ್ಪ ಪ್ರಮಾಣದಲ್ಲಿ ಏನಾದರೂ ನೀವು ತೇವಾಂಶ ಇರಲೇಬೇಕು, ಅಥವಾ ಮುಂಜಾನೆ ಸಮಯದಲ್ಲಿ ಅಥವಾ ಸಾಯಂಕಾಲ ಸಮಯದಲ್ಲಿ ಆದಷ್ಟು ಸಿಂಪರಣೆಯನ್ನು ಮಾಡಬೇಕು. ಬೇಸಿಗೆಯಲ್ಲಿ ಮಧ್ಯಾಹ್ನ ಹೊತ್ತು ಅಥವಾ ಬಿಸಿಲು ಏರಿದಾಗ ಮಾಡಲಿಕ್ಕೆ ಹೋಗಬಾರ್ದು, ಇಲ್ಲಾಂದ್ರೆ ಅದಕ್ಕೆ ಅಡ್ಡ ಪರಿಣಾಮಗಳಾಗ್ತವೆ. ಸೊ ಇದಕ್ಕೆ ನುಸಿನಾಶಕ ಏನಂತಂದರೆ ಯಾವುದಂದ್ರೆ ಈಗ ಊಮೈಟ್ ಅಂತ ಬರುತ್ತೆ, ಪ್ರೊಪರ್ಗೈಟ್ ಊಮೈಟ್ ಅಂತ ಬರುತ್ತೆ, ಅಥವಾ ಈಥಿಯೋನ್ 50 ಅಂತ ಬರುತ್ತೆ, ಫೆಂಥಿಯೋನ್ ಅಥವಾ ಅದಕ್ಕೆ ಕೆಮಿಕಲ್ಲು ಈಥಿಯೋನ್ 50 ಅಂತ ಬರುತ್ತೆ. ಅದನ್ನು 2 ml 1 L ನೀರಿಗೆ, ನುಸಿನಾಶಕ ಇದು, 2 ml 1 L ನೀರಿಗೆ ಬೆರೆಸ್ಬಿಟ್ಟು ಸಂಪೂರ್ಣವಾಗಿ ಬೆಳಗ್ಗೆ ಸಿಂಪರಣೆ ಮಾಡಿದ್ದೆ ಆದರೆ ಈ ನುಸಿ ಪ್ರಮಾಣ ಕಡಿಮೆ ಆಗುತ್ತೆ. ಅಥವಾ ನೀವು ಶೇಂಗಾ ಬೆಳೆಯನ್ನು ಬಿತ್ತಬೇಕಾದ್ರೆ ಏಕಕಾಲಕ್ಕೆ ಒಂದು ಬಲೆ ಬೆಳೆ ಅಂತ ಕರಿತೀವಿ ನಾವು, ಟ್ರ್ಯಾಪ್ ಕ್ರಾಪ್ ಅಂತ ನಾವು ಕರಿತೀವಿ. ಅದೇನಂದ್ರೆ ನೀವು ಹೊಲದ ಸುತ್ತಲೂ ನಿಮ್ಮ ಶೇಂಗಾ ಹೊಲದ ಸುತ್ತಲೂ ಅಥವಾ ಬದುಗಳಲ್ಲಿ ಒಂದೊಂದು ಸಾಲು ಎತ್ತರವಾದಂಥ ಎತ್ತರ ಬೆಳೆಯುವಂಥ ಒಂದು ಮೆಕ್ಕೆಜೋಳ ಆಗಿರ್ಬೋದು ಅಥವಾ ಊಟದ ಜೋಳದ ತಳಿ ಆಗಿರ್ಬೋದು, ಅದನ್ನು ಬಿತ್ತಿದ್ದೆ ಆದರೆ ಇವು ಬೇರೆ ಕಡೆಯಿಂದ ಈಗ ನೋಡಿ ರಸ ಇರುವ ಕೀಟಗಳು ಗಾಳಿ ಮುಖಾಂತರ ವೇಗವಾಗಿ ಒಂದು ತಾಕಿಂದ ಅಥವಾ ಒಂದು ಪ್ರದೇಶದಿಂದ ಇನ್ನೊಂದು ತಾಕಿ ಪ್ರದೇಶಕ್ಕೆ ವಲಸೆ ಬರ್ತವೆ. ಇದೆಲ್ಲ ಒಂದು ಕಡೆ ತಡೆಗೋಡೆಯಾಗಿ ನಿರ್ಮಾಣ ಆಗಿರುತ್ತೆ. ಇದು ಯಾವುದು ಬಲೆ ಬೆಳೆ ಅಂತೇಳಿ, ಬಲೆ ಅಂದರೆ ಟ್ರ್ಯಾಪ್ ಮಾಡ್ಕೊಳ್ಳೋದು, ಬಲೆಗೆ ಬೀಳಿಸ್ಕೊಂಡ್ಬಿಡುತ್ತೆ. ಅಂದರೆ ನಿಮ್ಮ ಮುಖ್ಯ ಬೆಳೆಗೆ ಅದು ಬಿಡಂಗಿಲ್ಲ, ಮುಂದೆ ಬರಲಿಕ್ಕೆ ಬಿಡಲ್ಲ. ಬಟ್ ನಿಮ್ಗೆ ಹಾನಿ ಆಗತ್ತಿಲ್ಲ ಅಂತಲ್ಲ, ನಿಮ್ಮ ಬೆಳೆಗೆಲ್ಲ ಮುಖ್ಯವಾದಂಥ ಬೆಳೆಗೆಲ್ಲ ನೀವೇನು ಬಾರ್ಡ್ರಿಗೆ ಹಾಕಿರ್ತಿರಲ್ಲ ಬೆಳೆ, ಅದಕ್ಕೆ ಹಾನಿ ಆಗುತ್ತೆ. ಅದಕ್ಕೆ ನೀವು ಹಾನಿ ಆದ್ರೂ ಕೂಡ ಸಮಸ್ಯೆ ಇಲ್ಲ, ಯಾಕಂದರೆ ಖರ್ಚು ಮಾಡೋದು ಕಡಿಮೆ. ಅದು ನೀವು ಹಾಕಿರೋ ಉದ್ದೇಶವೂ ಬೇರೆ ಇರುತ್ತೆ, ಬಲೆ ಬೆಳೆಯಾಗಿ ಬೆಳೆದಿರ್ತೀರ, ಮುಖ್ಯ ಬೆಳೆಯಾಗಿ ಶೇಂಗಾ ಇರುತ್ತೆ. ಸೊ ಹಾಗಾಗಿ ಅಲ್ಲಿ ಕೂಡ ನೀವು ಸಾಕಷ್ಟು ಪ್ರಮಾಣದಲ್ಲಿ ಹಾನಿ ಪ್ರಮಾಣವನ್ನು ಕಡಿಮೆ ಮಾಡ್ಕೋಬೋದು. ಸೊ ಇದಿಷ್ಟು ಮಾಡೋದ್ರಿಂದ ಈ ನುಸಿ ಬಾಧೆನೂ ಕೂಡ ತಕ್ಕ ಮಟ್ಟಿಗೆ ನಿರ್ವಹಣೆ ಮಾಡಬಹುದು. ಮತ್ತೆ ಶೇಂಗಾದಲ್ಲಿ ಅಂತರ ಬೆಳೆಯಾಗಿ ಕೆಲವರು ಅಲಸಂದೆ, ಹೆಸರು ಈ ತರ ಬೆಳೆ ಬೆಳೆಯೋದ್ರಿಂದ ಕೆಲವೊಂದು ನುಸಿ ಕೀಟಗಳನ್ನ ಹತೋಟಿ ಮಾಡ್ಲಿಕ್ಕೆ ಸಾಧ್ಯ ಇದೆ ಅಂತೀರಾ ಸರ್? ಈಗ ಮುಖ್ಯವಾಗಿ ಮುಂಗಾರು ಬೆಳೆಯಲ್ಲಿ ಬೆಳಿಬೇಕಾದ್ರೆ ಶೇಂಗಾ ಮತ್ತು ತೊಗರಿ ಬೆಳೀತಾರೆ, ಅಲಸಂದಿನ ಬೆಳೀತಾರೆ, ಹೆಸರು ಬೆಳೀತಾರೆ. ಬೆಳಿಬಹುದು ಏನು ತೊಂದರೆ ಇಲ್ಲ, ಯಾಕಂದ್ರೆ ಅದೇ ಬೇರೆ ಇದೇ ಬೇರೆ, ಅದು ಎಣ್ಣೆ ಜಾತಿ ತಳಿ, ಇದು ದ್ವಿದಳ ಜಾತಿಯ ತಳಿ ಇರೋದ್ರಿಂದ ತೊಂದರೆ ಬರಲ್ಲ. ಬಟ್ ಈಗ ರಸ ಇರುವ ಕೀಟಕ್ಕಂತೆ ಬಂದರೆ ಬಿಳಿ ನೊಣ ಆಗಿರ್ಬೋದು ಅಥವಾ ಸಸ್ಯ ಏನಾಗಿರ್ಬೋದು, ಇವುಗಳ ಪ್ರಮಾಣ ಎರಡಕ್ಕೂ ಕೂಡ ಬಂದೇ ಬರುತ್ತೆ. ಸೊ ಆವಾಗ ನೀವು ಸಸ್ಯ ಏನು ಅಥವಾ ರಸ ಇರುವ ಕೀಟಕ್ಕೆ ಸಮಗ್ರವಾಗಿ ಮುಂಜಾಗ್ರತಾ ಕ್ರಮ ಅಂತಂದರೆ ನೀವು ಹಳದಿ ಅಂಟು ಮತ್ತು ನೀಲಿ ಅಂಟು ಬೆಳೆಗಳನ್ನು ಒಂದೂವರೆ ಅಡಿ ಬೆಳೆಯಕ್ಕಿಂತ ಎತ್ತರ ಪ್ರಮಾಣದಲ್ಲಿ ಗೂಟ ಹಾಕಿಬಿಟ್ಟು ಕಟ್ಟಬೇಕು. ಒಂದು ಅಂಟು ಬಲೆಗಳನ್ನು ನಿರ್ಮಾಣ ಮಾಡಬೇಕು, ಕಟ್ಟಬೇಕು. ಆಮೇಲೆ ಮುಂಜಾಗ್ರತಾ ಕ್ರಮವಾಗಿ ಬೇವಿನೆಣ್ಣೆ ಕಷಾಯವನ್ನು ಎಲ್ಲ ಶೇಂಗಾ ಬೆಳೆಗೆ ಆಗಿರ್ಬೋದು ಅಥವಾ ಈ ದ್ವಿದಳ ಧಾನ್ಯಗಳ ಬೆಳೆಗೆ ರಸ ಇರುವ ಕೀಟ ಪ್ರಮಾಣ ಕಡಿಮೆ ಮಾಡಲಿಕ್ಕೆ ಸಿಂಪರಣೆ ಮಾಡಲೇಬೇಕು. ಇದು ಜೈವಿಕ ಬೇವಿನೆಣ್ಣೆ. ಸ್ವಲ್ಪ ನೀವು ಏನು ಎಷ್ಟೇ ಹೊಡೆದ್ರೂ ಕೂಡ ಕಂಟ್ರೋಲ್ ಬರ್ತಾ ಇಲ್ಲ, ವಾತಾವರಣ ಸ್ವಲ್ಪ ಸೂಕ್ತವಾದಂಥ ಇದೆ ಅಂತಂದ್ರೂ ಕೂಡ ಅವಾಗ ನೀವು ಅನಿವಾರ್ಯವಾಗಿ ರಾಸಾಯನಿಕ ಸಿಂಪರಣೆಗೆ ಮೊರೆ ಹೋಗ್ಬೇಕು. ಅದು ರಾಸಾಯನಿಕ ಯಾವುದಂದ್ರೆ ಕಾನ್ಫಿಡರ್ ಅಂತ ಬರುತ್ತೆ, ಇಮಿಡಾಕ್ಲೋಪಿಡೋ 17.8 SL, ಅದನ್ನು 0.5 ml 0.5 ml 1 L ನೀರಿಗೆ, ಒಂದು ಕ್ಯಾನಿಗೆ ನೀವು 15 L ಕ್ಯಾನ್ ಆದರೆ 7-8 ml ಒಂದು ಕ್ಯಾನಿಗೆ ಬೆರಕೆ ಮಾಡಿಬಿಟ್ಟು ಸಿಂಪರಣೆ ಮಾಡಬೇಕು. ಇದರಿಂದ ರಸಾಯನಿಕ ಕೀಟಗಳು ಕೂಡ ಕಡಿಮೆ ಆಗ್ತವೆ. ಇನ್ನೊಂದು ಸಮಸ್ಯೆ ಏನಂತಂದರೆ ಈ ಬಹುತೇಕ ರಸಾಯನಿಕ ಕೀಟ ಅಂದರೆ ಈಗ ಬಿಳಿ ನೊಣ ಆಗಿರ್ಬೋದು, ಸಸ್ಯ ಏನಾಗಿರ್ಬೋದು, ಥ್ರಿಪ್ಸ್ ಅಂತ ಬರುತ್ತೆ ಇನ್ನೊಂದು. ಸೊ ಇದರಿಂದ ಇನ್ನೊಂದು ನಂಜು ರೋಗ ಅಂತ ಹರಡ್ತವೆ. ಅದು ಬಹುತೇಕ ದ್ವಿದಳ ಧಾನ್ಯ ಹೆಸರು ಮತ್ತು ತೊಗರಿಯಲ್ಲಿ ಬರುತ್ತೆ, ತೊಗರಿಯಲ್ಲಿ ಬೇರೆ ಥರ ಬರುತ್ತೆ. ಬಟ್ ಈ ಹೆಸರಲ್ಲಿ ಮುಟ್ಟು ರೋಗ ಬರುತ್ತೆ, ತೊಗರಿಯಲ್ಲಿ ಆದರೆ ನಿಮಗೆ ನುಸಿಯಿಂದ ಅದು ಬಂಜೆ ರೋಗ ಬರುತ್ತೆ, ನುಸಿ ಅದು, ಅದಕ್ಕೆ ನುಸಿನಾಶಕ ಹೊಡಿಬೋದು, ಏನು ತೊಂದರೆ ಇಲ್ಲ. ಬಟ್ ಈಗ ದ್ವಿದಳ ಧಾನ್ಯ ಬೆಳಿತೀನಿ ಅಂತಂದರೆ ಹೆಸರು ಉದ್ದು ಈ ಥರ ಬೆಳಿತೀನಿ ಅಂತಂದರೆ ಸೋಯಾಬೀನ್ ಬೆಳಿತೀನಿ ಅಂದರೆ ಬಿಳಿ ನೊಣ ಮತ್ತು ಸಸ್ಯ ಏನು ಬಂದೇ ಬರುತ್ತೆ, ಅಂಥದ್ರಿಂದ ಮುಟ್ಟು ರೋಗ ಬರುತ್ತೆ. ಸೊ ಇದರಿಂದ ಸಮಸ್ಯೆ ಆಗ್ತವೆ. ಅದಕ್ಕೆ ವಾಹಕ ನಮ್ಮ ಕೀಟಗಳು, ಅದಕ್ಕೆ ಮುಂಜಾಗ್ರತಾ ಕ್ರಮವಾಗಿ ನಮ್ಮ ಈ ಕೀಟನಾಶಕಗಳನ್ನು ಸಮಯಕ್ಕೆ ಸರಿಯಾಗಿ ಸಿಂಪಡಣೆ ಮಾಡಿದ್ರೆ ಸಮಗ್ರವಾಗಿ ಕೀಟವನ್ನು ನಿಯಂತ್ರಣದಲ್ಲಿ ಇಡಬಹುದು. ಮತ್ತೆ ಈ ಹೊಲದಲ್ಲೇ ಈಗ ಬೆಳವಣಿಗೆ ಹಂತದಲ್ಲಿ ಇನ್ನು ಬೇರೆ ಬೇರೆ ಯಾವ್ಯಾವ ತರ ಕೀಟಗಳು ಬರ್ತವೆ, ಅದನ್ನ ಯಾವ ರೀತಿ ನಿರ್ವಹಣೆ ಮಾಡಬೇಕಾಗತ್ತೆ ಸರ್? ಈಗ ಪ್ರಾರಂಭಿಕ ಹಂತದಲ್ಲಿ ನಿಮಗೆ ನಾ ಹೇಳಿದ್ದು ರಂಗೋಲಿ ಹುಳು ಅಥವಾ ಸುರುಳಿ ಪೂಜೆ ಹುಳು ಅಥವಾ ರಸ ಇರುವ ಕೀಟಗಳು ಬರ್ತವೆ. ಆಮೇಲೆ ಇನ್ನೊಂದು ಹೋಪರ್ಸ್ ಅಂತ ಬರ್ತವೆ, ಅಂದ್ರೆ ಜಿಗಿ ಹುಳು ಅಂತ ಬರ್ತವೆ. ಅದು ಅಂದ್ರೆ ಮುಟ್ಟಿದ ತಕ್ಷಣ ಜಿಗಿದ್ ಬಿಡ್ತವೆ ಅಥವಾ ಎಡಕ್ಕೆ ಬಲಕ್ಕೆ ಓಡಾಡ್ತಾ ಇರ್ತವೆ, ನೇರವಾಗಿ ಹೋಗೋದಲ್ಲ, ಹಿಂದಕ್ಕೂ ಬರಲ್ಲ, ಎಡಕ್ಕೆ ಬಲಕ್ಕೆ ಹೋಗ್ತವೆ, ಇಲ್ಲಾಂದ್ರೆ ಜಿಗಿದ್ ಹೋಗ್ಬಿಡ್ತವೆ. ಹಸಿರು ಬಣ್ಣದಿರ್ತವೆ ಜಿಗಿ ಹುಳು ಅಂತ ಕರೀತಾರೆ. ಇದು ಕೂಡ ರಸ ಇರುವ ಕೀಟನೇ. ಆಗ್ಲೇ ನೀವು ಹೇಳಿದ್ನಲ್ಲ ಬೇವಿನ ಎಣ್ಣೆ ಅಥವಾ ಕಾನ್ಫಿಡರ್ ಇಮಿಡಾಕ್ಲೋಪಿಡ್, ಅದಕ್ಕೂ ಕೂಡ ನೀವು ಸಿಂಪರ ಮಾಡೋದು ಅದು ಹತೋಟಿ ಆಗುತ್ತೆ. ಹಾನಿಯ ಲಕ್ಷಣ ಏನಂತಂದ್ರೆ ಶೇಂಗಾ ಬೆಳೆ ಎಲೆ ತುದಿ ಭಾಗದಲ್ಲಿ ವಿ ಶೇಪ್, ಉಲ್ಟಾ ವಿ ಶೇಪು, ಇಂಗ್ಲಿಷ್ ಅಲ್ಫಾಬೆಟ್ ಉಲ್ಟಾ ವಿ ಶೇಪ್ ಅಲ್ಲಿ ತುದಿ ಭಾಗದಲ್ಲಿ ಕಂದು ಬಣ್ಣದ ಮಚ್ಚೆಗಳು ಕಾಣಿಸ್ಕೊಂತ ಪ್ರಾರಂಭ ಆಗುತ್ತೆ. ಹಸಿರು ಬಣ್ಣ ಪತ್ರ ರೀತಿ ಎಲ್ಲ ಕಡಿಮೆ ಆಗುತ್ತೆ, ಕಂದು ಬಣ್ಣ ತಿರುಗುತ್ತೆ ಎಲೆ. ಅದನ್ನ ನೋಡಿದ್ರೆ ನೀವು ಜಿಗಿ ಹುಳು ಅಂತ ನೆನ್ಪಿಟ್ಕೊಳ್ಳಿ. ಮುಟ್ರ ಆಗ್ತಾ ಇದ್ರೆ ಅದು ಬಿಳಿ ನೋಣ ಮತ್ತು ಸಸ್ಯ ಏನಿಂದ ಬಂದಿದೆ ಅಂತ ನೀವು ಗುರುತ ಮಾಡ್ಕೋಬೇಕು. ಆಗಲೇ ತಿಳಿಸ್ದಂಗೆ ಸಸ್ಯ ಸಂರಕ್ಷಣಾ ಕ್ರಮವನ್ನು ಅಳವಡಿಸ್ಕೋಬೇಕು. ತದನಂತರ ಇದಾದ್ಮೇಲೂ ಕೂಡ ಹಲವಾರು ಕೀಟಗಳು ಬರ್ತವೆ. ಈಗ ನಾವು ಆಲ್ರೆಡಿ ನೋಡ್ತಾ ಇದ್ದೀವಿ ಈ ಭಾಗದಲ್ಲಿ ಹೋದ ವರ್ಷ ಆಚೆ ವರ್ಷ ಸಾಕಷ್ಟು ಪ್ರಮಾಣದಲ್ಲಿ ಮಳೆ ಬಿದ್ದಿದೆ. ಈ ಮೊನ್ನೆ ನಮ್ಮ ಸಂಶೋಧನಾ ಕೇಂದ್ರದಲ್ಲಿ ಮುಂಗಾರು ಹಂಗಾಮಿನಲ್ಲಿ ಸಾಕಷ್ಟು ಪ್ರಮಾಣದಲ್ಲಿ ಮಳೆ ಆಗ್ಬಿಡ್ತು, ಕಳೆ ನಿಯಂತ್ರಣವೂ ಭಾಳ ಕಷ್ಟ ಆಯಿತು, ಕೀಟ ನಿಯಂತ್ರಣವೂ ಕಷ್ಟ ಆಯಿತು, ಕೀಟ ಹೆಂಗೋ ಕಂಟ್ರೋಲ್ ಮಾಡಿದ್ವಿ. ಬಟ್ ಯಥೇಚ್ಛವಾಗಿ ತೇವಾಂಶ ಇರೋದರಿಂದ ಭೂಮಿಯಲ್ಲಿ ಸಾಕಷ್ಟು ಪ್ರಮಾಣದಲ್ಲಿ ಅದೇ ರೀತಿ ರೋಗನೂ ಕೂಡ ಲಗ್ಗೆ ಇಟ್ಬಿಟ್ಟು. ಸೊ ಹಾಗಾಗಿ ಬೀಜೋಪಚಾರನೂ ಭಾಳ ಇಂಪಾರ್ಟೆಂಟು. ಸೊ ಇಲ್ಲಿ ಇನ್ನೊಂದು ಕೀಟ ಬರ್ತವೆ, ಅದು ಸ್ಪೋಡೋಪ್ಟ್ರಾ ಕೀಟ ಅಂತ ಬರುತ್ತೆ. ಇನ್ನೊಂದು ಹೆಲಿಕೋರ್ ಪಾರ್ಮೇಜರ್ ಅಂತ ಕೀಟ ಬರುತ್ತೆ. ಇದು ಕೂಡ ಬಹಳ ಮೊಂಡ ಕೀಟ, ಬಹುಬೆಳೆ ಕೀಟ, ಸೂರ್ಯಕಾಂತಿಗೆ ಬರುತ್ತೆ, ದ್ವಿದಳ ಧಾನ್ಯಗಳಿಗೆ ಬರುತ್ತೆ, ಕಾಯಿ ಕೊರಕ ಅಂತೂ ಕರಿತೀವಿ ನಾವು ಇದನ್ನ, ಕಾಯಿಗೂ ಕೂಡ ಕೊರೆಯುತ್ತೆ. ಸೊ ಹಾಗಾಗಿ ಈ ಬೆಳವಣಿಗೆ ಹಂತದಲ್ಲಿ, ಹೂವಾಡೋ ಹಂತದಲ್ಲಿ, ಬೆಳವಣಿಗೆ ಹಂತದಲ್ಲಿ ಕೂಡ ಈ ಕೀಟಗಳ ಹಾವಳಿ ಜಾಸ್ತಿ ಆಗುತ್ತೆ. ಏನಂದ್ರೆ ರಾತ್ರಿ ಹೊತ್ತಲ್ಲಿ ಹೆಚ್ಚು ಪ್ರಚಲಿತವಾಗಿರ್ತವೆ, ಹಗಲೊತ್ತಲ್ಲಿ ಎಲ್ಲೋ ಭೂಮಿಯಲ್ಲಿ ಅಡ್ಕೊಂಡು ಕೂತ್ಕೊಂಡಿರ್ತವೆ. ರಾತ್ರಿ ಬಂದ ಮೇಲೆ ಮೇಲ್ಗಡೆ ಬಂದು ಆ ಎಲೆಗಳನ್ನ ತೂತ್ ಮಾಡೋದು, ಹಂಚುಗಳನ್ನು ತಿನ್ನೋದು, ಸಂಪೂರ್ಣವಾಗಿ ತಿಂದು ತಿಂದು ತಿಂದು ಎಲೆಗಳನ್ನೆಲ್ಲ ತಿಂದುಬಿಟ್ಟು ಸಂಪೂರ್ಣ ಬೋಡ ಮಾಡಿಬಿಡ್ತವೆ. ಈಗ ಎಲ್ಲೋ ಒಂದ್ ಕಡೆ ನಮ್ಮ ಮೊನ್ನೆ ನಮ್ಮ ರಾಷ್ಟ್ರೀಯ ಮಟ್ಟದಲ್ಲಿ ಕಾರ್ಯಾಗಾರ ಮಾಡ್ತಾ ಇದ್ವಿ ಆನ್ಲೈನ್ ಅಲ್ಲಿ, ವೆಸ್ಟ್ ಬೆಂಗಾಲ್ ಪಶ್ಚಿಮ ಬಂಗಾಳದಲ್ಲಿ ಯಾವುದೋ ಒಂದು ಪ್ರಾಂತ್ಯದಲ್ಲಿ ಯಾವುದೋ ಒಂದು ಜಿಲ್ಲೆಯಲ್ಲಿ ರೈತರು 100 to 100 ಹಾನಿಯ ಲಕ್ಷಣಗಳನ್ನ ಅವ್ರ ಫೋಟೋಗ್ರಾಫಿಯಲ್ಲಿ ತೋರಿಸಿದ್ರು. ಈ ಹೆಲಿಕೋಲ್ಪ ಮತ್ತು ಸ್ಪೋಡಾಪ್ಟ್ರ ಏನು ಕಾಯಿ ಕೊರಕ ಅಥವಾ ಹೇಳಿದ್ನಲ್ಲ ನಿಮಗೆ, ಆ ಕೀಟಗಳು ಸಂಪೂರ್ಣವಾಗಿ ಶೇಂಗಾ ಬೆಳೆಗೆ ಬೆಳವಣಿಗೆ ಹಂತ ಸುಮಾರು ಒಂದು 70-80 ದಿನಗಳ ಅವಧಿಯಲ್ಲಿ ಲಗ್ಗೆ ಇಟ್ಬಿಟ್ಟು ಸಂಪೂರ್ಣವಾಗಿ ಹಸಿರು ಭಾಗವನ್ನೆಲ್ಲ ತಿಂದುಬಿಟ್ಟು, ಕೆರೆ ತಿನ್ನಲ್ಲ, ಸಂಪೂರ್ಣವಾಗಿ ತಿಂದುಬಿಟ್ಟು ಬೋಳ ಮಾಡಿಬಿಡುತ್ತೆ ಶೇಂಗಾ ಬೆಳೆಯನ್ನು. ಬೆಳೆ ಸಾಕಾಗಲಿಲ್ಲ ಅಂತ ಪರ್ಯಾಯ ಬೆಳೆಗೆ ಹೋಗ್ತವೆ, ಇಲ್ಲನಲ್ಲ. ಬಟ್ ಯಥೇಚ್ಛವಾಗಿ ಆ ಶೇಂಗಾ ಬೆಳೆ ಆ ಹಂಗಾಮಿನಲ್ಲಿ ಇತ್ತಂತಂದ್ರೆ ಅವ್ರು ಆ ವಿಜ್ಞಾನಿಗಳು ಹೇಳ್ತಿದ್ದಂಗೆ ಬೆಳೆಗಿಂತ ಕೀಟಗಳ ಸಂಖ್ಯೆನೇ ಜಾಸ್ತಿ ಇತ್ತು, ಹೊಲದಿಂದ ಓಡಿಕೊಂಡು ರೋಡ್ ಮೇಲೆ ಕ್ರಾಸ್ ಮಾಡಿ ರೋಡ್ ತುಂಬ ಎಲ್ಲ ಹುಳನಾಗಿದ್ದು ಅಂತ. ಸೊ ಆ ಥರ ಅದು ಪ್ರತಿ ವರ್ಷ ಬರಲ್ಲ, ಯಾವಾಗ ಒಂದ್ಸಲ ಆ ಥರ ಸಮಸ್ಯೆಗಳು ಉದ್ಭವ ಆಗ್ತವೆ. ಬಟ್ ಈ ಅಷ್ಟು ಪ್ರಮಾಣದಲ್ಲಿ ಸಂಖ್ಯೆಯಲ್ಲಿ ನಮ್ಮ ಕರ್ನಾಟಕದಲ್ಲಿ ಏನು ಕಂಡು ಬರಲ್ಲ. ಬಟ್ ಹಾನಿಯ ಪ್ರಮಾಣ 5-10% ಇದ್ದೇ ಇರುತ್ತೆ ಪ್ರತಿಯೊಂದು ಕೇಟದ್ದು. ಇದು ಕೂಡ ಇರುತ್ತೆ ಸ್ಪೋಡಾಪ್ಟರ್ ಅಥವಾ ಹೆಲಿಕೋರ್ಪದ್ದು ಪ್ರಮಾಣ ಇರುತ್ತೆ. ನೀವು ನೋಡ್ರಿ, ಸಮೀಕ್ಷೆ ಮಾಡ್ರಿ, ಒಂದು ಚದರ ಮೀಟರಲ್ಲಿ ಏನಾದರೂ ಒಂದು 10 ಗಿಡ ಎನಿಸ್ರಿ, 10 ಗಿಡದಲ್ಲಿ 2 ಗಿಡಕ್ಕಿಂತ ಹೆಚ್ಚು ಪ್ರಮಾಣದಲ್ಲಿ ಹಾನಿ ಆಗಿರಬಾರ್ದು. ಆಯಿತು ಅಂತಂದರೆ ಆರ್ಥಿಕ ಹಾನಿಯ ಮಟ್ಟ ಜಾಸ್ತಿ ಆಗಿದೆ, ಹತೋಟಿ ಕ್ರಮ ಅನುಸರಿಸಲೇಬೇಕು ಅಂತ ತಿಳ್ಕೊಂಬಿಟ್ಟು ನೀವು ಸಿಂಪರಣೆ ಮಾಡಲೇಬೇಕು. ಇದಕ್ಕೇನು ಮಾಡ್ಬೇಕಂದ್ರೆ ರಾಸಾಯನಿಕ ಕೀಟನಾಶಕಗಳಾದಂಥ ನೀವು ಇಮಾಮೆಕ್ಟಿನ್ ಬೆಂಜೋವೇಟ್ ಅಂತ ಕರಿತೀವಿ, ಅಥವಾ ನಿಮ್ಮ ಆಡ ಭಾಷೆಯೆಲ್ಲ ಶಾವಿಗೆ ಅಂತ ಕರಿತೀರಿ ನೀವು ಅಲ್ವಾ, ಶಾವಿಗೆ ಶಾವಿಗೆ ಅಂತಿರಲ್ಲ, ಅದೇ ಇಮಾಮೆಕ್ಟಿನ್ ಬೆಂಜೋವೇಟು. ಇದನ್ನು ಶಾವಿಗೆ ರೂಪದಲ್ಲಿರುತ್ತೆ. ಇದನ್ನು ನೀವು 1/4 ಗ್ರಾಮು 1 ಲೀಟರ್ ನೀರಿಗೆ, ಒಂದು ಕ್ಯಾನಿಗೆ 1-8 ಗ್ರಾಮ್ ಹಾಕಿಬಿಟ್ಟು ಸಿಂಪರಣೆ ಮಾಡಿದ್ದಾದರೆ ಈ ಕೀಟನೂ ಕೂಡ ಹತೋಟಿ ಮಾಡಬಹುದು. ಇಲ್ಲ ಅಂದರೆ ಜೈವಿಕವಾಗಿ ಮಾಡ್ತೀನಿ ಅಂತಂದರೆ ಸಾಕಷ್ಟು ಕ್ರಮಗಳಿದ್ದಾವೆ. ಕೃಷಿ ಇಲಾಖೆಗೆ ಹೋದರೆ ಮೆಟ್ರೈಜಿಯಂ ಅನಿಸೊಪ್ಲಿ ಅಂತ ಬರುತ್ತೆ, ಜೈವಿಕ ಶಿಲೀಂದ್ರನಾಶಕ ಇದು ಮೆಟ್ರೈಜಿಯಂ ಅಂತ ಬರುತ್ತೆ. ಬೇವೇರಿಯ ಬೆಸಿಯನ್ ಅಂತ ಬರುತ್ತೆ, ಬಿಳಿ ಶಿಲೀಂದ್ರ ಇದು. ಅದನ್ನು ಕೃಷಿ ಇಲಾಖೆಯಲ್ಲಿ ಕೊಡ್ತಾರೆ. ಇದನ್ನು 2-2.5 ಗ್ರಾಮು 1 ಲೀಟರ್ ನೀರಿಗೆ ಹಾಕಿ ಸಿಂಪರಣೆ ಮಾಡಿದ್ದೆ ಆದರೆ ಇಮಿಡಿಯೇಟ್ಲಿ ಸಾಯಲ್ಲ, ಅದೊಂದು ಅರ್ಥ ಮಾಡ್ಕೊಳ್ಳಿ. ಜೈವಿಕ ಇರೋದರಿಂದ ಶ್ವಾಸಕೋಶದ ಒಳಗಡೆ ಹೋಗಿ ಶ್ವಾಸಕೋಶ ಕ್ರಿಯೆಯನ್ನು ನಿಲ್ಲಿಸಲಿಕ್ಕೆ 2-3 ದಿವಸ ಬೇಕು. ಬಟ್ ತಿನ್ನೊಂದು ನಿಲ್ಲಿಸ್ಬಿಡ್ತವೆ, ತಿನ್ನೊಂದು ನಿಲ್ಲಿಸ್ಬಿಟ್ಟು 3ನೇ ದಿವಸದ ನಂತರ ಇದು ಪರಿಣಾಮಕಾರಿಯಾಗಿ ಕೆಲಸ ಮಾಡುತ್ತೆ. 4ನೇ ದಿವಸಕ್ಕೆ ನೀವು ಬಂದು ನೋಡಿದ್ರೆ ಸತ್ತೋಗಿರ್ತವೆ. ಇದು ಪರಿಸರಕ್ಕೂ ಒಳ್ಳೆಯದು ಮತ್ತು ನಿಮ್ಮ ಖರ್ಚನೂ ಕೂಡ ಕಡಿಮೆ. ಇಂಥ ಪದ್ಧತಿಗಳನ್ನು ನೀವು ಅಳವಡಿಸ್ಕೊಳ್ಳಿಕ್ಕೆ ಪ್ರಾರಂಭ ಮಾಡಿರಿ. ಮುಂಜಾಗ್ರತಾ ಕ್ರಮವಾಗಿ ನೀವು ಅಂತ ಅಲರ್ಟ್ ಆಗಿಬಿಟ್ಟು ಎಕ್ಸ್ಟ್ರಾ ಅಲರ್ಟ್ ಆಗಿಬಿಟ್ಟು ಕೆಮಿಕಲ್ ತಂದು ಸಿಂಪರಣೆ ಮಾಡಿದ್ದೆ ಆದರೆ ಅದು ಉಪಯೋಗಕ್ಕೆ ಬರಲ್ಲ. ಆದಷ್ಟು ಮುಂಜಾಗ್ರತಾ ಕ್ರಮವಾಗಿ ಬೇವಿನೆಣ್ಣೆ, ಟ್ರೈಕೋಡ್ರಮ, ರೈಸೋಬಿಯಂ ಇಂಥ ಜೈವಿಕ ಪದಾರ್ಥಗಳನ್ನು ಬಳಸಿ ಸಸ್ಯ ಸಂರಕ್ಷಣೆ ಮಾಡಿದ್ದೆ ಆದಲ್ಲಿ ಖರ್ಚುನೂ ಕೂಡ ಕಡಿಮೆ. ಸೊ ಇಷ್ಟು ಮಾಡಿದ್ದೆ ಆದಲ್ಲಿ ಈ ಸ್ಪೋಡಾಪ್ಟರ್ ಮತ್ತು ಹೆಲಿಕೋರ್ಪ ಕೀಟ ಕೂಡ ಹತೋಟಿ ಮಾಡಬಹುದು. ಇದಾದ್ಮೇಲೆ ನಿಮಗೆ ಹೇಳಿದ್ನಲ್ಲ, 80-90 ದಿವಸದ ಅವಧಿಯಲ್ಲಿ ಯಥೇಚ್ಛವಾಗಿ ಮಳೆ ಬೀಳ್ತಾ ಇತ್ತು ಅಂದರೆ, ಒಂದು ಬೀಳಲಿಲ್ಲ ಅಂದರೆ ಏನು ಸಮಸ್ಯೆ ಇಲ್ಲ, ಬೀಳ್ತಾ ಇತ್ತು ಅಂತಂದರೆ ನಿಮಗೆ ಕೀಟ ಆಗಿರ್ಬೋದು, ರೋಗನೂ ಕೂಡ ಜಾಸ್ತಿ ಬರ್ತವೆ. ಮುಂಚಿತವಾಗಿ ಎಲೆ ಚುಕ್ಕೆ ರೋಗ ಬರುತ್ತೆ, ಸಣ್ಣ ಎಲೆ ಚುಕ್ಕೆ ರೋಗ ಬರುತ್ತೆ, ಆಮೇಲೆ ತದನಂತರದಲ್ಲಿ ದೊಡ್ಡ ಎಲೆ ಚುಕ್ಕೆ ರೋಗ ಬಂದು ನಿಮಗೆ ಟಿಕ್ಕಾ ಡಿಸೀಸ್ ಅಂತ ಕರಿತೀವಿ ನಾವು, ಟಿಕ್ಕಾ ರೋಗ ಅಂತ ಕರಿತೀವಿ. ಎಲ್ಲೆಲ್ಲೆಲ್ಲ ಟಿಕ್ಕಳಿ ಥರ ಟಿಕ್ಕಿ ಟಿಕ್ಕಿ ಟಿಕ್ಕಿ ಚಿಕ್ಕಿ ಚಿಕ್ಕಿ ಆಗಿರ್ತವೆ, ಅದು ಬರುತ್ತೆ. ಸಾಕಷ್ಟು ಪ್ರಮಾಣದಲ್ಲಿ ತುಕ್ಕು ರೋಗ ಬರುತ್ತೆ. ಇದಕ್ಕಿಂತನೂ ಈ ಸಲ ಹೆಚ್ಚು ಪ್ರಮಾಣದಲ್ಲಿ ನಾವು ನೋಡಿದ್ದು ಕತ್ತು ಕೊಳೆ ರೋಗ ಅಥವಾ ಬುಡ ಕೊಳೆ ರೋಗ, ಎರಡೂ ಕೂಡ ನೋಡಿದ್ದೀವಿ. ಬುಡ ಕೊಳೆ ರೋಗ ಜಾಸ್ತಿ ಪ್ರಮಾಣದಲ್ಲಿ ಇತ್ತು, ಇದು ಕೂಡ ಒಂದು ಸಿಲಿಂಡರ್ ರೋಗ. ಅತಿ ಹೆಚ್ಚು ಮಳೆ ಬಿದ್ದು ಭೂಮಿಯಲ್ಲಿ ತೇವಾಂಶ ಹೆಚ್ಚಾಗಿ ಬುಡ ಕೊಳೆ ರೋಗ ಹೆಚ್ಚಾಗ್ಬಿಡ್ತು. ಈ ಥರ ಬಂದಾಗ ನೀವು ಇಮಿಡಿಯೇಟ್ಲಿ ಏನು ಮಾಡಬೇಕು ಅಂತಂದರೆ, ಮಳೆ ತಗ್ಗುತ್ತಿದ್ದಂಗೆ ತೇವಾಂಶ ಒಂದು ಸ್ವಲ್ಪ ಕಡಿಮೆ ಆಗ್ತಿದ್ದಂಗೆ ಇಮಿಡಿಯೇಟ್ಲಿ ನೀವು ಡ್ರಿಂಚಿಂಗ್ ಮಾಡಬೇಕು. ಯಾವುದು ಅಂತಂದರೆ ಬ್ಯಾವಿಸ್ಟಿನ್. ಬ್ಯಾವಿಸ್ಟಿನನ್ನು 2 ಗ್ರಾಮ್ 1 ಲೀಟರ್ ನೀರು ಹಾಕಿ ಡ್ರಿಂಚಿಂಗ್ ಮಾಡಿರಿ. ಇಲ್ಲಂತಂದರೆ ಇಮಿಡಿಯೇಟ್ಲಿ ಆಗಲೇ ತಿಳಿಸಿದಂಗೆ ಟ್ರೈಕೋಡರ್ಮ ಇದೆಯಲ್ಲ, ಅದು ಕೂಡ ಜೈವಿಕ ಸಿಲಿಂಡರ್ ನಾಶಕ, ಸಾಕಷ್ಟು ಪ್ರಮಾಣದಲ್ಲಿ ಕೊಟ್ಟಿಗೆ ಗೊಬ್ಬರದಲ್ಲಿ ಬೆರೆಸಿಬಿಟ್ಟು ಸಾಕಷ್ಟು ಸಂಖ್ಯೆಯಲ್ಲಿ ಹಾಕಿ ಇಮಿಡಿಯೇಟ್ಲಿ ಎರಚಿಬಿಡ್ರಿ. ಅಥವಾ ನೇರವಾಗಿನೇ ಎರಚಬಹುದು, ಯಾಕಂದ್ರೆ ತೇವಾಂಶ ಇರುತ್ತೆ. ತೇವಾಂಶ ಇದ್ದಂಥ ಮಣ್ಣಲ್ಲಿ ನೀವು ಕೂಡ ಡೈರೆಕ್ಟ್ ನೇರವಾಗಿ ನೀವು ಟ್ರೈಕೋಡರ್ಮ ಪೌಡರ್ನ ತಂದುಬಿಟ್ಟು ಎರಚಿದ್ದೇ ಆದಲ್ಲಿ ಕತ್ತು ಕೊಳೆ ಅಥವಾ ಬುಡಕೊಳೆ ರೋಗ ನಿಯಂತ್ರಣವನ್ನು ಕೂಡ ಮಾಡಬಹುದು. ಬಟ್ ನೆಕ್ಸ್ಟ್ ಮುಂಗಾರು ಹಂಗಾಮ ಅಥವಾ ಹಿಂಗಾರಿಗೆ ನೀವು ಬೀಜಕ್ಕೆ ಹೋಗಬೇಕಾದ್ರೆ ನೀವು ರೋಗ ಮುಕ್ತ ಬೀಜವನ್ನು ತರಬೇಕು. ಆಮೇಲೆ ಈಗ ಆಲ್ರೆಡಿ ಆ ರೋಗ ಬಂದಿದೆ ಅಂತಂದರೆ ಆಳವಾಗಿ ಬೇಸಿಗೆ ಉಳುಮೆ ಮಾಡಬೇಕು, ಮಾಗಿ ಉಳುಮೆ ಮಾಡಬೇಕು, ಬೇಸಿಗೆ ಉಳುಮೆ ಮಾಡಬೇಕು. ಕೊಟ್ಟಿಗೆ ಗೊಬ್ಬರ ಜೊತೆಗೆ ಟ್ರೈಕೋಡರ್ಮ ಮಿಕ್ಸ್ ಮಾಡಿ ನಿಮ್ಮ ಹೊಲ ಗದ್ದೆಗಳಿಗೆ ಹಾಕಿದ್ದೇ ಆದರೆ ಆ ಇರುವಂಥ ರೋಗಗಳು ಹತೋಟಿ ಬರ್ತವೆ. ಮುಂಬರುವ ದಿನಗಳಲ್ಲಿ ಬಿತ್ತಿರತಕ್ಕಂಥ ಬೀಜಕ್ಕೆ ಅಥವಾ ಬೆಳೆಗೆ ಈ ಥರ ರೋಗದ ಬಾಧೆ ಕಡಿಮೆ. ಸರ್, ಈಗ ಈ ಶೇಂಗಾ ಬೆಳೆಯಲ್ಲಿ ಈ ಸಸ್ಯ ಸಂರಕ್ಷಣೆ ಬಗ್ಗೆ ನಮ್ಮ ರೈತ ಬಾಂಧವರಿಗೆ ಹೆಚ್ಚಿನ ಮಾಹಿತಿ ಬೇಕಂದ್ರೆ ನಮ್ಮನ್ನ ಯಾವ ರೀತಿ ಸಂಪರ್ಕ ಮಾಡ್ಬೋದು ಸರ್? ರೈತ ಬಾಂಧವರೇ, ನೀವು ನನ್ನ ದೂರವಾಣಿ ಸಂಖ್ಯೆ ನಾನು ಹೇಳ್ತೀನಿ ಬರ್ಕೊಳ್ಳಿ, 9113669376, 9113669376. ಈ ದೂರವಾಣಿ ಸಂಖ್ಯೆಗೆ ನೀವು ಕರೆ ಮಾಡಿರಿ. ಆದಷ್ಟು ಸಾಯಂಕಾಲ ಒಂದು 5-6 ಗಂಟೆಗೆ ಫೋನ್ ಮಾಡಿರಿ, ದಯಮಾಡಿ. ಕ್ಲಾಸ್ ಎಲ್ಲ ಇರ್ತವೆ, 6 ಗಂಟೆಗೆ ಹಿಂಗೆ ಫೋನ್ ಮಾಡಿದ್ರೆ ನಾನು ನಿಮಗೆ ನೀವು ಸೂಕ್ತವಾದಂತ ನಿಮ್ಗೆ ಸಲಹೆ ಕೊಡ್ತೀನಿ. ಇಲ್ಲ ಅಂತಂದರೆ ನೀವು ಏನಾದರೂ ನಮ್ಮ ಇಲ್ಲಿ ಬಬ್ಬರ್ ಫಾರ್ಮಲ್ಲಿ ಕೃಷಿ ವಿಜ್ಞಾನ ಕೇಂದ್ರ ಇದೆ, ಇಲ್ಲಿ ಕೂಡ ನಿಮ್ಗೆ ಹತ್ತಿರ ಆಗ್ತಾ ಇದ್ರೆ ಬಾಧೆಗೆ ಅಥವಾ ಹಾನಿಗೆ ಒಳಗಾದಂಥ ಏನಾದರೂ ಸ್ಪೆಸಿಮನ್ಸ್ ಇದ್ರೆ ಹಾಗೆ ಬರಬಾರ್ದ್ರಿ ಕೈಯಲ್ಲಿ, ದಯಮಾಡಿ ಬರ್ತಾ ಹಾನಿ ಒಳಗಾದಂಥ ಯಾವುದೇ ಬೆಳೆ ಇರಲಿ, ಬರೀ ಇವತ್ತು ಶೇಂಗಾ ಅಂತ ಅಷ್ಟೇ ಅಲ್ಲ, ಯಾವುದೇ ಬೆಳೆ ಇರಲಿ, ಏನೇ ಕೀಟ ಇರಲಿ, ರೋಗ ಇರಲಿ ಅಥವಾ ಸೂಕ್ಷ್ಮ ಪೋಷಕಾಂಶಗಳ ಕೊರತೆ ಇರಲಿ, ಏನೇ ಇರಲಿ, ಬರ್ತಾ ನಿಮ್ಮ ಸಮಸ್ಯೆಗೀಡಾದಂಥ ಬೆಳೆಯ ಒಂದು ಮಾದರಿಯನ್ನು ಸ್ಯಾಂಪಲನ್ನು ತೊಗೊಂಬನ್ನಿ. ತೊಗೊಂಬಂದರೆ ಅಲ್ಲೇ ನಿಮಗೆ ಸೂಕ್ತವಾದಂಥ ಪರಿಹಾರನ ಕೊಡಲಿಕ್ಕೆ ನಾನು ಪ್ರಯತ್ನ ಮಾಡ್ತೀನಿ. ಸೊ ಇಷ್ಟು ಸಂಕ್ಷಿಪ್ತ ಮಾಹಿತಿ. ಬಹಳ ಸಂತೋಷ ಸರ್. ಇಲ್ಲಿವರೆಗೂ ಈ ಶೇಂಗಾ ಬೆಳೆಯಲ್ಲಿ ಸಸ್ಯ ಸಂರಕ್ಷಣೆ ಕುರಿತು ನಮ್ಮ ರೈತ ಬಾಂಧವರಿಗೆ ಸಾಕಷ್ಟು ಮಾಹಿತಿ ಅಂತ ತಿಳಿಸ್ಕೊಟ್ರಿ, ಎಲ್ಲ ಅನುಕೂಲಗಳು ನಮ್ಮ ರೈತ ಬಾಂಧವರು ಪಡ್ಕೊಳ್ಳಿ. ಆಕಾಶವಾಣಿ ಪರವಾಗಿ ತಮಗೆ ಧನ್ಯವಾದಗಳು. ನಮಸ್ಕಾರ ಸರ್. ತುಂಬ ಧನ್ಯವಾದಗಳು ಸರ್. ಇದುವರೆಗೂ ಶೇಂಗಾ ಬೆಳೆಯಲ್ಲಿ ಸಸ್ಯ ಸಂರಕ್ಷಣೆ ಕುರಿತು ಹಿರಿಯೂರು ತಾಲೂಕು ಬಬ್ಬೂರು ಫಾರಂ ವಲಯ ಕೃಷಿ ಮತ್ತು ತೋಟಗಾರಿಕೆ ಸಂಶೋಧನಾ ಕೇಂದ್ರದ ಕೀಟಶಾಸ್ತ್ರಜ್ಞರಾದ ಡಾಕ್ಟರ್ ವಿಜಯ್ ಎಸ್ ದಾನರೆಡ್ಡಿ ಅವರೊಂದಿಗೆ ಸಂದರ್ಶನ ಕೇಳಿದಿರಿ. ಇವರನ್ನು ಸಂದರ್ಶಿಸಿದವರು ಜಗದೀಶ್ ಗೋಪನಹಳ್ಳಿ. ರೈತ ಬಾಂಧವರೇ ಗಮನಿಸಿ, ಹಲೋ ಕಿಸಾನ್ ವಾಣಿ ನೇರ ಫೋನ್ ಇನ್ ಕಾರ್ಯಕ್ರಮ ಇದೇ ಜೂನ್ 14 ಬುಧವಾರ ಸಂಜೆ 6:50 ಪ್ರಸಾರವಾಗಲಿದೆ. ವಿಷಯ ಮುಂಗಾರು ಪೂರ್ವ ತರಕಾರಿ ಹಾಗೂ ತೋಟಗಾರಿಕಾ ಬೆಳೆಗಳ ನಿರ್ವಹಣೆ. ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮುಂಗಾರು ಪೂರ್ವದಲ್ಲಿ ಬೆಳೆಯಬಹುದಾದ ವಿವಿಧ ತರಕಾರಿ ಬೆಳೆಗಳ ಆಯ್ಕೆ ಹಾಗೂ ಬೇಸಾಯ ಕ್ರಮಗಳು ಮತ್ತು ಹಾಲಿ ಇರುವ ತೋಟಗಾರಿಕೆ ಬೆಳೆಗಳಲ್ಲಿ ಅನುಸರಿಸಬಹುದಾದ ನಿರ್ವಹಣಾ ಕ್ರಮಗಳು ಇನ್ನೂ ಮುಂತಾದ ವಿಷಯಗಳಿಗೆ ಸಂಬಂಧಿಸಿದ ಪ್ರಶ್ನೆಗಳಿಗೆ ಉತ್ತರಿಸಲಿದ್ದಾರೆ ಹಿರಿಯೂರು ತೋಟಗಾರಿಕಾ ಮಹಾವಿದ್ಯಾಲಯದ ಸಹಾಯಕ ಪ್ರಾಧ್ಯಾಪಕರುಗಳಾದ ಡಾ ಪ್ರಕಾಶ್ ಕೆರೋರೆ ಹಾಗೂ ಡಾ ಜೆಸಿ ಬೊಮ್ಮೇಶ್. ಕೇಳುಗರು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಾಹಿತಿಯನ್ನು ಪಡೆಯಲು ಕರೆ ಮಾಡಬೇಕಾದ ನಮ್ಮ ನಿಲಯದ ಮೊಬೈಲ್ ಸಂಖ್ಯೆಗಳು 9448640273 ಹಾಗೂ 9141970272. ಸ್ಥಿರ ದೂರವಾಣಿ ಸಂಖ್ಯೆ 29564 ಎಸ್ಟಿಡಿ ಕ್ರಮಾಂಕ 08194. ತಪ್ಪದೇ ಕೇಳಿ, ಇದೇ ಜೂನ್ 14 ಬುಧವಾರ ನಾಳೆ ಸಂಜೆ 6:50 ಹಲೋ ಕಿಸಾನ್ ವಾಣಿ ನೇರ ಫೋನ್ ಇನ್ ಕಾರ್ಯಕ್ರಮ ನಿಮ್ಮ ಚಿತ್ರದುರ್ಗ ಎಫ್ಎಂ ಕೇಂದ್ರದಿಂದ. ಈಗ ಹವಾಮಾನ ವರದಿ. ರಾಜ್ಯದ ಕರಾವಳಿಯ ಬಹುತೇಕ ಕಡೆಗಳಲ್ಲಿ, ದಕ್ಷಿಣ ಒಳನಾಡಿನ ಕೆಲವು ಕಡೆಗಳಲ್ಲಿ ಮತ್ತು ಉತ್ತರ ಒಳನಾಡಿನ ಒಂದೆರಡು ಕಡೆಗಳಲ್ಲಿ ಮಳೆಯಾಗಿದೆ. ಕಾರವಾರ, ಹೊಸಕೋಟೆ, ತಿಪಟೂರು, ಗೋಣಿಕೊಪ್ಪಲು ತಲಾ 4 ಸೆಂಟಿಮೀಟರ್, ಕೋಟ, ಹೊನ್ನಾವರ, ಮಂಗಳೂರು, ಮಾಲೂರು ತಲಾ 3 ಸೆಂಟಿಮೀಟರ್, ಅಂಕೋಲಾ, ಮಂಕಿ, ಬೆಳ್ತಂಗಡಿ, ಬೆಂಗಳೂರು ನಗರ, ಹುಣಸೂರು ತಲಾ 2 ಸೆಂಟಿಮೀಟರ್, ಕದ್ರಾ, ಬೇಲಿಕೇರಿ, ಪುತ್ತೂರು, ಕುಂದಾಪುರ, ಜ್ಞಾನಭಾರತಿ, ವಿವಿ ಕ್ಯಾಂಪಸ್, ದೊಡ್ಡಬಳ್ಳಾಪುರ, ಟಿ ನರಸೀಪುರ, ಸರಗೂರು, ಭಾಗಮಂಡಲ, ಕೊಟ್ಟಿಗೆಹಾರ ತಲಾ 1 ಸೆಂಟಿಮೀಟರ್ ಮಳೆಯಾದ ವರದಿಯಾಗಿದೆ. ರಾಜ್ಯದಲ್ಲಿ ಅತಿ ಗರಿಷ್ಠ ಉಷ್ಣಾಂಶ 39.6 ಡಿಗ್ರಿ ಸೆಲ್ಸಿಯಸ್ ಕಲಬುರಗಿಯಲ್ಲಿ ದಾಖಲಾಗಿದೆ. ಮುಂದಿನ 24 ಗಂಟೆಗಳಲ್ಲಿ ಕರಾವಳಿಯ ಕೆಲವು ಕಡೆಗಳಲ್ಲಿ, ದಕ್ಷಿಣ ಒಳನಾಡಿನ ಕೆಲವು ಕಡೆಗಳಲ್ಲಿ ಮತ್ತು ಉತ್ತರ ಒಳನಾಡಿನ ಒಂದೆರಡು ಕಡೆಗಳಲ್ಲಿ ಮಳೆ ಅಥವಾ ಗುಡುಗು ಸಹಿತ ಮಳೆಯಾಗುವ ಬಹಳಷ್ಟು ಸಾಧ್ಯತೆ ಇದೆ. ಉಳಿದಂತೆ ರಾಜ್ಯದ ಹವಾಮಾನದಲ್ಲಿ ಹೆಚ್ಚಿನ ಬದಲಾವಣೆ ಇಲ್ಲ. ಹವಾಮಾನ ವರದಿ ಕೇಳಿದಿರಿ. ಈಗ ಪೇಟೆ ಧಾರಣೆ. ಮೊದಲಿಗೆ ಕೊಟ್ಟೂರಿನ ಮಾರುಕಟ್ಟೆ ಧಾರಣೆ. ನೆಲಗಡಲೆ ಶೇಂಗಾ ನಾಟಿ ಕ್ವಿಂಟಾಲ್ಗೆ ಕನಿಷ್ಠ 4,079 ರೂಪಾಯಿಯಿಂದ ಗರಿಷ್ಠ 7,519 ರೂಪಾಯಿಗಳು. ಸೂರ್ಯಕಾಂತಿ ಹೈಬ್ರಿಡ್ ಕ್ವಿಂಟಾಲ್ಗೆ ಕನಿಷ್ಠ 3,511 ರೂಪಾಯಿಯಿಂದ ಗರಿಷ್ಠ 6,878 ರೂಪಾಯಿಗಳು. ಚನ್ನಗಿರಿಯ ಮಾರುಕಟ್ಟೆ ಧಾರಣೆ. ಅಡಿಕೆ ರಾಶಿ ಕ್ವಿಂಟಾಲ್ಗೆ ಕನಿಷ್ಠ 50,599 ರೂಪಾಯಿಯಿಂದ ಗರಿಷ್ಠ 51,699 ರೂಪಾಯಿಗಳು. ಮೆಣಸು ಕರಿಮೆಣಸು ಕ್ವಿಂಟಾಲ್ಗೆ ಕನಿಷ್ಠ 44,051 ರೂಪಾಯಿಯಿಂದ ಗರಿಷ್ಠ 47,511 ರೂಪಾಯಿಗಳು. ದಾವಣಗೆರೆಯ ಮಾರುಕಟ್ಟೆ ಧಾರಣೆ. ಸೇಬು ಕ್ವಿಂಟಾಲ್ಗೆ ಕನಿಷ್ಠ 7,000 ರೂಪಾಯಿಯಿಂದ ಗರಿಷ್ಠ 8,500 ರೂಪಾಯಿಗಳು. ಬಾಳೆಹಣ್ಣು ಏಲಕ್ಕಿ ಬಾಳೆ ಕ್ವಿಂಟಾಲ್ಗೆ ಕನಿಷ್ಠ 4,000 ರೂಪಾಯಿಯಿಂದ ಗರಿಷ್ಠ 5,000 ರೂಪಾಯಿಗಳು. ಬಾಳೆಹಣ್ಣು ಪಚ್ಚಬಾಳೆ ಕ್ವಿಂಟಾಲ್ಗೆ ಕನಿಷ್ಠ 2,500 ರೂಪಾಯಿಯಿಂದ ಗರಿಷ್ಠ 3,500 ರೂಪಾಯಿಗಳು. ಹುರುಳಿಕಾಯಿ ಕ್ವಿಂಟಾಲ್ಗೆ ಕನಿಷ್ಠ 9,000 ರೂಪಾಯಿಯಿಂದ ಗರಿಷ್ಠ 11,000 ರೂಪಾಯಿಗಳು. ಬೀಟ್ರೋಟ್ ಕ್ವಿಂಟಾಲ್ಗೆ ಕನಿಷ್ಠ 1,800 ರೂಪಾಯಿಯಿಂದ ಗರಿಷ್ಠ 2,200 ರೂಪಾಯಿಗಳು. ಹಾಗಲಕಾಯಿ ಕ್ವಿಂಟಾಲ್ಗೆ ಕನಿಷ್ಠ 3,200 ರೂಪಾಯಿಯಿಂದ ಗರಿಷ್ಠ 3,600 ರೂಪಾಯಿಗಳು. ಸೋರೆಕಾಯಿ ಕ್ವಿಂಟಾಲ್ಗೆ ಕನಿಷ್ಠ 1,000 ರೂಪಾಯಿಯಿಂದ ಗರಿಷ್ಠ 1,500 ರೂಪಾಯಿಗಳು. ಬದನೆಕಾಯಿ ಕ್ವಿಂಟಾಲ್ಗೆ ಕನಿಷ್ಠ 1,400 ರೂಪಾಯಿಯಿಂದ ಗರಿಷ್ಠ 1,800 ರೂಪಾಯಿಗಳು. ಗೋರಿಕಾಯಿ ಕ್ವಿಂಟಾಲ್ಗೆ ಕನಿಷ್ಠ 1,400 ರೂಪಾಯಿಯಿಂದ ಗರಿಷ್ಠ 1,800 ರೂಪಾಯಿಗಳು. ಎಲೆಕೋಸು ಕ್ವಿಂಟಾಲ್ಗೆ ಕನಿಷ್ಠ 600 ರೂಪಾಯಿಯಿಂದ ಗರಿಷ್ಠ 800 ರೂಪಾಯಿಗಳು. ದಪ್ಪ ಮೆಣಸಿನಕಾಯಿ ಕ್ವಿಂಟಾಲ್ಗೆ ಕನಿಷ್ಠ 4,000 ರೂಪಾಯಿಯಿಂದ ಗರಿಷ್ಠ 4,500 ರೂಪಾಯಿಗಳು. ಕ್ಯಾರೆಟ್ ಕ್ವಿಂಟಾಲ್ಗೆ ಕನಿಷ್ಠ 4,500 ರೂಪಾಯಿಯಿಂದ ಗರಿಷ್ಠ 5,500 ರೂಪಾಯಿಗಳು. ಹೂಕೋಸು ಕ್ವಿಂಟಾಲ್ಗೆ ಕನಿಷ್ಠ 1,000 ರೂಪಾಯಿಯಿಂದ ಗರಿಷ್ಠ 1,500 ರೂಪಾಯಿಗಳು. ಸೌತೆಕಾಯಿ ಕ್ವಿಂಟಾಲ್ಗೆ ಕನಿಷ್ಠ 1,600 ರೂಪಾಯಿಯಿಂದ ಗರಿಷ್ಠ 2,000 ರೂಪಾಯಿಗಳು. ನುಗ್ಗೆಕಾಯಿ ಕ್ವಿಂಟಾಲ್ಗೆ ಕನಿಷ್ಠ 5,500 ರೂಪಾಯಿಯಿಂದ ಗರಿಷ್ಠ 6,000 ರೂಪಾಯಿಗಳು. ಅವರೆಕಾಯಿ ಕ್ವಿಂಟಾಲ್ಗೆ ಕನಿಷ್ಠ 3,000 ರೂಪಾಯಿಯಿಂದ ಗರಿಷ್ಠ 3,500 ರೂಪಾಯಿಗಳು. ಹಸಿರು ಮೆಣಸಿನಕಾಯಿ ಕ್ವಿಂಟಾಲ್ಗೆ ಕನಿಷ್ಠ 4,000 ರೂಪಾಯಿಯಿಂದ ಗರಿಷ್ಠ 5,000 ರೂಪಾಯಿಗಳು. ಕರ್ಬೂಜ ಕ್ವಿಂಟಾಲ್ಗೆ ಕನಿಷ್ಠ 1,800 ರೂಪಾಯಿಯಿಂದ ಗರಿಷ್ಠ 2,000 ರೂಪಾಯಿಗಳು. ನವಿಲುಕೋಸು ಕ್ವಿಂಟಾಲ್ಗೆ ಕನಿಷ್ಠ 3,000 ರೂಪಾಯಿಯಿಂದ ಗರಿಷ್ಠ 4,000 ರೂಪಾಯಿಗಳು. ಬೆಂಡೆಕಾಯಿ ಕ್ವಿಂಟಾಲ್ಗೆ ಕನಿಷ್ಠ 1,500 ರೂಪಾಯಿಯಿಂದ ಗರಿಷ್ಠ 1,800 ರೂಪಾಯಿಗಳು. ನಿಂಬೆಹಣ್ಣು ಕ್ವಿಂಟಾಲ್ಗೆ ಕನಿಷ್ಠ 2,000 ರೂಪಾಯಿಯಿಂದ ಗರಿಷ್ಠ 3,000 ರೂಪಾಯಿಗಳು. ಮಾವಿನ ಹಣ್ಣು ಕ್ವಿಂಟಾಲ್ಗೆ ಕನಿಷ್ಠ 3,000 ರೂಪಾಯಿಯಿಂದ ಗರಿಷ್ಠ 4,500 ರೂಪಾಯಿಗಳು. ಮೂಸಂಬಿ ಕ್ವಿಂಟಾಲ್ಗೆ ಕನಿಷ್ಠ 3,500 ರೂಪಾಯಿಯಿಂದ ಗರಿಷ್ಠ 4,000 ರೂಪಾಯಿಗಳು. ಈರುಳ್ಳಿ ಕ್ವಿಂಟಾಲ್ಗೆ ಕನಿಷ್ಠ 300 ರೂಪಾಯಿಯಿಂದ ಗರಿಷ್ಠ 1,250 ರೂಪಾಯಿಗಳು. ಪಪ್ಪಾಯಿ ಕ್ವಿಂಟಾಲ್ಗೆ ಕನಿಷ್ಠ 1,800 ರೂಪಾಯಿಯಿಂದ 2,200 ರೂಪಾಯಿಗಳು. ಅನಾನಸ್ ಕ್ವಿಂಟಾಲ್ಗೆ ಕನಿಷ್ಠ 2,000 ರೂಪಾಯಿಯಿಂದ ಗರಿಷ್ಠ 2,500 ರೂಪಾಯಿಗಳು. ದಾಳಿಂಬೆ ಕ್ವಿಂಟಾಲ್ಗೆ ಕನಿಷ್ಠ 3,500 ರೂಪಾಯಿಯಿಂದ ಗರಿಷ್ಠ 4,000 ರೂಪಾಯಿಗಳು. ಆಲೂಗಡ್ಡೆ ಕ್ವಿಂಟಾಲ್ಗೆ ಕನಿಷ್ಠ 1,200 ರೂಪಾಯಿಯಿಂದ ಗರಿಷ್ಠ 1,600 ರೂಪಾಯಿಗಳು. ಮೂಲಂಗಿ ಕ್ವಿಂಟಾಲ್ಗೆ ಕನಿಷ್ಠ 3,000 ರೂಪಾಯಿಯಿಂದ ಗರಿಷ್ಠ 4,000 ರೂಪಾಯಿಗಳು. ಹಿರೇಕಾಯಿ ಕ್ವಿಂಟಾಲ್ಗೆ ಕನಿಷ್ಠ 1,600 ರೂಪಾಯಿಯಿಂದ ಗರಿಷ್ಠ 2,000 ರೂಪಾಯಿಗಳು. ಸೀಮೆ ಬದನೆಕಾಯಿ ಕ್ವಿಂಟಾಲ್ಗೆ ಕನಿಷ್ಠ 2,500 ರೂಪಾಯಿಯಿಂದ ಗರಿಷ್ಠ 3,000 ರೂಪಾಯಿಗಳು. ಸುವರ್ಣಗಡ್ಡೆ ಕ್ವಿಂಟಾಲ್ಗೆ ಕನಿಷ್ಠ 3,000 ರೂಪಾಯಿಯಿಂದ ಗರಿಷ್ಠ 3,500 ರೂಪಾಯಿಗಳು. ಸಿಹಿಗೆಣಸು ಕ್ವಿಂಟಾಲ್ಗೆ ಕನಿಷ್ಠ 1,400 ರೂಪಾಯಿಯಿಂದ ಗರಿಷ್ಠ 1,600 ರೂಪಾಯಿಗಳು. ಸಿಹಿ ಕುಂಬಳಕಾಯಿ ಕ್ವಿಂಟಾಲ್ಗೆ ಕನಿಷ್ಠ 1,000 ರೂಪಾಯಿಯಿಂದ ಗರಿಷ್ಠ 1,500 ರೂಪಾಯಿಗಳು. ತೊಂಡೆಕಾಯಿ ಕ್ವಿಂಟಾಲ್ಗೆ ಕನಿಷ್ಠ 3,000 ರೂಪಾಯಿಯಿಂದ ಗರಿಷ್ಠ 3,500 ರೂಪಾಯಿಗಳು. ಟೊಮ್ಯಾಟೊ ಕ್ವಿಂಟಾಲ್ಗೆ ಕನಿಷ್ಠ 2,000 ರೂಪಾಯಿಯಿಂದ